उत्तराखंड के रहने वाले जयपाई नूली, जिन्होंने योजना के तहत सब्सिडी लेकर जापानी तकनीक से चॉपस्टिक बनाने का एक प्रोसेसिंग यूनिट खोला है। इस यूनिट से ये अन्य लोगों को भी रोजगार दे रहे हैं। राष्ट्रीय बैम्बू मिशन से जो हमें अनुदान मिला है, उससे हमने मशीनें खरीदी, सेटअप लगाया है और हम लोग उसमें आत्मनिर्भर बने हैं। इसी तरह बंगलुरु के रहने वाले परमेश्वरन कृष्णा अय्यर ने राष्ट्रीय बांस मिशन के सहयोग से आधुनिक प्रोसेसिंग तकनीकों को अपनाकर अपने बांस उद्यम को विकसित किया है। विद द हेल्प ऑफ नेशनल बैम्बू मिशन वी मैकेनाइजिंग ईच एंड एवरी प्रोसेस फ्रॉम बैम्बू अनलोडिंग टू ट्रीटमेंट टू फर्नीचर मेकिंग प्रोसेस। किसानों की आय में वृद्धि हो, इसी मिशन के सृजन की दिशा में महत्वपूर्ण भूमिका निभा रहा है बांस उद्योग, जिसके माध्यम से देश के कोने कोने से लोग आमदनी के इस नए विकल्प से जुड़ रहे हैं। वहीं बांस स्थायी विकास में भी अत्यधिक अहम है, जिसे बढ़ावा देकर भारत विश्व की ग्लोबल वार्मिंग की चुनौतियों से लड़ने में महत्वपूर्ण भूमिका निभाते हुए एक बेहतर भविष्य का निर्माण कर रहा है। ಇನ್ನು ಮುಂದೆ ಕೇಳಿ. ಕುಶಾಲನಗರ ತಾಲೂಕು ಹುಲಸಯ್ಯ ಕೃಷಿಕ ಹೆಚ್.ಎನ್. ಕಪನಪ್ಪ ಅವರೊಂದಿಗೆ ನಡೆಸಿದ ಸಂದರ್ಶನ. ಬೆಳೆ ಉತ್ಪಾದನೆಯಲ್ಲಿ ಸಾವಯವ ಪೋಷಕಾಂಶಗಳ ಪೂರೈಕೆ ಕುರಿತಂತೆ ಕೆಲವು ರೈತರು ಚೆನ್ನಾಗಿ ಗಮನಹರಿಸಿ ಫಲ ಕಂಡಿದ್ದಾರೆ. ಕೃಷಿ ವಿಶ್ವವಿದ್ಯಾನಿಲಯಗಳ ಸಂಶೋಧನಾ ಕೇಂದ್ರಗಳಲ್ಲೂ ಈ ನಿಟ್ಟಿನಲ್ಲಿ ಪ್ರಯೋಗಗಳು ಆಗ್ತದವೆ. ಇವತ್ತು ನಾವು ಮಾತನಾಡ್ತಿದ್ದೀವಿ ಶ್ರೋತೃಗಳೇ, ಕುಶಾಲನಗರ ತಾಲೂಕು ಹುಲ್ಸಿಯ ಹೆಚ್.ಎನ್. ಕಪನಪ್ಪ ಅವರ ಕೃಷಿ ಅನುಭವಗಳಲ್ಲಿ ಜೀವಾಮೃತ ತಯಾರಿಕೆ ಮತ್ತು ಬಳಕೆ, ಹಾಗೆ ಎರೆಹುಳು ಗೊಬ್ಬರದ ತಯಾರಿ ಮತ್ತು ಪ್ರಯೋಜನ, ಜೀವಸಾರ ಘಟಕವನ್ನು ಇಟ್ಕೊಂಡಿದ್ದಾರೆ. ಅವರ ಅನುಭವ ಏನನ್ನೋದನ್ನು ಇವತ್ತು ತಾವು ಆಲಿಸ್ಕೊಳ್ಬೋದು. ಎರೆಹುಳು ಗೊಬ್ಬರ ಮಾಡ್ಕೊಳ್ಬೇಕಂತ ಅಂದ್ಕೊಂಡು ಯಾವಾಗ ನಿಮಗೆ ಆಲೋಚನೆ ಬಂತು ಕಪನಪ್ಪನವರೇ? ನಮಸ್ಕಾರ ಸರ್. ನಾನು 2014 ಎರೆಹುಳು ಗೊಬ್ಬರ ಉತ್ಪಾದನೆ ಮಾಡ್ತಾ ಇದ್ದೀನಿ. ಹಾಗೆ ಸಾವಯವ ಕೃಷಿಯನ್ನು ಕೂಡ 2014 ಮಾಡ್ಕೊಂಬರ್ತಾ ಇದ್ದೀನಿ. ನಾವು ಎಲ್ಲ ಘಟಕಗಳನ್ನು ನಿರ್ಮಾಣ ಮಾಡ್ಕೊಂಡಿದ್ವಿ. ಅದರಲ್ಲಿ ಮೊದಲನೇದಾಗಿ ಬರುವಂಥದ್ದೇ ಜೀವಾಮೃತ ಘಟಕಗಳು, ಅದರ ಜೊತೆಗೆ ಎರೆ ಘಟಕಗಳು, ಬಯೋಡೈಜೆಸ್ಟರ್ಸ್ ಅಂದರೆ ಜೀವಸಾರ ಘಟಕಗಳು ಮತ್ತು ಅಜೋಲಾ ತೊಟ್ಟಿಗಳು, ಇಂಥವನ್ನು ನಿರ್ಮಾಣ ಮಾಡ್ಕೊಂಡಿದ್ವಿ. ಅದರ ಜೊತೆಯಲ್ಲಿ ಗೊಬ್ಬರ ಕೂಡ ಉತ್ಪಾದನೆ ಮಾಡ್ಕೊಂಡು ನಮ್ಮ ಜಮೀನಿಗೆ ಎಷ್ಟು ಸಾಧ್ಯನೋ ಅಷ್ಟನ್ನು ನಮ್ಮಲ್ಲೇ ದೊರೆಯುವಂಥ ಅನುಪಯುಕ್ತ ವಸ್ತುಗಳು ಅವನ್ನು ಬಳಕೆ ಮಾಡಿಕೊಂಡು ಉತ್ಪಾದನೆ ಮಾಡ್ತಾ ಇದ್ದೀವಿ. ಎರೆಹುಳು ಗೊಬ್ಬರ ತಯಾರು ಮಾಡ್ಕೊಳ್ಳಿಕ್ಕೆ ಏನು ವ್ಯವಸ್ಥೆ ಮಾಡ್ಕೊಂಡ್ರಿ? ತೊಟ್ಟಿಗಳು ಹೇಗಿದ್ದಾವೆ, ಹೇಗೆ ಮಾಡ್ತದ್ರಿ ಹೇಳಿ. ಸರಿ, ಎರೆ ಘಟಕ ಅಂತ ಅಂದರೆ ಈಗ ಒಂದು ತೊಟ್ಟಿ ನಿರ್ಮಾಣ, ಅದಕ್ಕೊಂದು ರೀತಿ ನೀತಿ ಅನ್ನೋದಿದೆ. ಅದು ಒಂದು 14 ಉದ್ದದ ತೊಟ್ಟಿ ಮತ್ತು 8 ಅಗಲ ಬರುತ್ತೆ, ಮಧ್ಯದಲ್ಲಿ ಒಂದು ಗೋಡೆ ಇರುತ್ತೆ. ಹಾಗೆ ಅದನ್ನು ವ್ಯವಸ್ಥಿತವಾಗಿ ಏನು ಗೈಡ್ಲೈನ್ ಇದೆಯೋ ಅದರ ಪ್ರಕಾರ ನಾವು 14 ಉದ್ದ, 8 ಅಗಲ ಮತ್ತು ಮಧ್ಯದಲ್ಲಿ ಒಂದು ಗೋಡೆ, ಗೋಡೆ ಮಧ್ಯದಲ್ಲಿ ರಂಧ್ರಗಳು, ಯಾಕೆಂದರೆ ಎರೆಹುಳುಗಳು ಆ ಕಡೆ ಈ ಕಡೆ ಓಡಾಡಲಿಕ್ಕೆ ಅನುಕೂಲ ಆಗೋಕ್ಕೆ ಗೋಡೆನಲ್ಲಿ ಹೋಲ್ಗಳನ್ನ ಬಿಟ್ಟು, ಕೊನೆಗೆ ಎರೆ ಜಲ ಸಂಗ್ರಹ ಮಾಡಲಿಕ್ಕೆ ಒಂದು ಎರೆ ಜಲ ಸಂಗ್ರಹಣೆ ತೊಟ್ಟಿ ಕೂಡ ಮಾಡ್ತೀವಿ. ಇದರಲ್ಲಿ ಹೇಗಿರುತ್ತೆ ಅಂತಂದ್ರೆ, ನಾವು ಎರೆ ಹುಳುಗಳನ್ನ ಬಿಡೋದಕ್ಕಿಂತ ಮುಂಚೆ ಯಾವ ರೀತಿ ಅದಕ್ಕೆ ಮುಂಜಾಗ್ರತೆಯಾಗಿ ಏನ್ ಮಾಡಬೇಕು, ಮೊದಲು ಒಣ ಹುಲ್ಲುಗಳು ಅಥವಾ ಒಣ ತರಗು ಅಂದ್ರೆ ಒಣ ಎಲೆಗಳು, ಇಂಥವನ್ನೆಲ್ಲ ಬಳಸಿ ಅದನ್ನ ಲೇಯರ್ ಬೈ ಲೇಯರ್ ಅಂದ್ರೆ ಹಂತ ಹಂತವಾಗಿ, ಈಗ ಫಸ್ಟ್ ಲೇಯರ್ ನಲ್ಲಿ ಕೆಲವೊಂದು ಒಣ ಹುಲ್ಲುಗಳು ಮತ್ತೆ ಒಣ ಎಲೆಗಳನ್ನ ಹಾಕಿ ಅದರ ಮೇಲೆ ಸ್ಲರಿಯನ್ನ ಚೆನ್ನಾಗಿ ಮಿಶ್ರಣ ಮಾಡಿ ಹಂತ ಹಂತವಾಗಿ ಅದನ್ನ 3-4 ಸ್ಟೇಜ್ಗಳಲ್ಲಿ ಮಾಡುವಂಥದ್ದು. ಅದರ ಜೊತೆಗೆ ಮೊದಲನೇ ಹಂತ ಮಾಡ್ದಂಗೆನೆ ಇನ್ನೊಂದು ತೊಟ್ಟಿ ಖಾಲಿ ಇರಬೇಕು. ಒಂದು ತೊಟ್ಟಿನಲ್ಲಿ ಈ ವೇಸ್ಟ್ ಅನ್ನೋದು ಏನು ಸಿಗುತ್ತೆ, ತೋಟದಲ್ಲಿ ಅಡಿಕೆ ಸೋಗ್ಗಳಿರ್ಬೋದು, ತೆಂಗಿನ ಸೋಗ್ಗಳಿರ್ಬೋದು ಅಥವಾ ಒಣ ಹುಲ್ಲುಗಳಿರ್ಬೋದು, ಎಲೆಗಳಿರ್ಬೋದು, ಇವನ್ನೆಲ್ಲ ಒಂದು ಲೇಯರ್ನ ಹಾಕಿ ಅದರ ಮೇಲೆ ಸಗಣಿ ಸ್ಲರಿಯನ್ನು ಬಿಟ್ಟು ಒಂದು 4-5 ಕಳೆದ ನಂತರ ಅದಕ್ಕೆ ಎರೆಹುಳು ಬಿಟ್ಟರೆ ತುಂಬ ಚೆನ್ನಾಗಿ ಅದನ್ನು ತಿಂದು ಗೊಬ್ಬರ ಮಾಡಿಬಿಡ್ತವೆ. ಹಾಗೆ ಹಂತ ಹಂತವಾಗಿ ಒಂದು 3-4 ಹಂತಕ್ಕೆ ಬರೋ ಹೊತ್ತಿಗೆ 2.5-2.75 ಅಷ್ಟು ತೊಟ್ಟಿ ಕಟ್ಟಿರ್ತೀವಿ. ಅದು 3-4 ಸ್ಟೇಜಿಗೆ ಅದು ತುಂಬಿಡುತ್ತೆ. ಅದು ತುಂಬಿದ ನಂತರ ಹಂತ ಹಂತವಾಗಿ ಬಂದ ನಂತರ ಏನಾಗುತ್ತೆ, ಇನ್ನು ನೆಕ್ಸ್ಟ್ ಇನ್ನೊಂದು ತೊಟ್ಟಿ ಖಾಲಿ ಇರುತ್ತೆ. ಆ ತೊಟ್ಟಿಗೆ ಪ್ರೋಸೆಸ್ನ ಮತ್ತೆ ರಿಪೀಟ್ ಮಾಡುವಂಥದ್ದು, 1 layer, 2 layer, 3 layer. ಹಾಗೆ ಮೊದಲನೇ ಲೇಯರ್ ಬಿಟ್ಟಾಗಿ ಗೊಬ್ಬರ ಇದು ರೆಡಿ ಆಗಿದೆ ಅಂತ ಗೊತ್ತಾಗುತ್ತೆ, ಅದು ಏನಂದ್ರೆ ಟೀ ಪೌಡರ್ ಟೈಪ್ ಬಂದ್ಬಿಡುತ್ತೆ ಆ ಗೊಬ್ಬರ. ಆವಾಗ ಏನು ಮಾಡಬೇಕು, ಪಕ್ಕದ ತೊಟ್ಟಿಗೆ ಒಣ ಹುಲ್ಲುಗಳು ಮತ್ತೆ ಏನು ಎಲೆಗಳು ಅಥವಾ ಅಡಿಕೆ ಸೋಗ್ಗಳಿರ್ತವೆ ಅದನ್ನೆಲ್ಲ ಹಾಕಿ ಆ ಕಡೆ ಸ್ಲರಿ ಬಿಟ್ಟಾಗ ಈ ಮಧ್ಯ ಗೋಡನಲ್ಲಿ ತೂತಿರುತ್ತಲ್ಲ ಅದರಲ್ಲಿ ಪಾಸ್ ಆಗಿ ಎಲ್ಲವೂ ಆ ಕಡೆ ಶಿಫ್ಟ್ ಆಗ್ತವೆ. ಅದರೊಳಗಡೆ ಎಲ್ಲವೂ ಖಾಲಿ ಆಗೋದಿಲ್ಲ, ಕೆಲವೊಂದು ಖಾಲಿ ಆಗಿರೋದು ಇನ್ನೂ ಉಳಿಕೆ ಇರ್ತವೆ ಹುಳುಗಳು. ಆ ಗೊಬ್ಬರನ ತೆಗೆದು ಒಂದು ಕಡೆ ಪಿರಮಿಡ್ ಆಕಾರದಲ್ಲಿ ರಾಶಿ ಮಾಡಿ ಅದನ್ನು ಮೇಲ್ಗಡೆಯಿಂದ ಎಳ್ಕೊತಾ ಹೋದರೆ, ಗೊಬ್ಬರನ ಹೊರಗೆ ತೆಗಿತಾ ಹೋದರೆ ತಳದಲ್ಲಿ ಎಲ್ಲ ಎರೆಹುಳುಗಳು ಅಲ್ಲಿ ಸಿಗ್ತವೆ, ಅದನ್ನು ತೆಗೆದು ಮತ್ತೆ ತೊಟ್ಟಿಗೆ ಬಿಡುವಂಥದ್ದು. ಈ ಪ್ರಮಾಣದಲ್ಲಿ ಮಾಡ್ಕೊಂಡ್ರೆ ಒಂದು 2.5-3 ತಿಂಗಳೊಳಗೆ ಉತ್ಕೃಷ್ಟವಾದ ಗೊಬ್ಬರ, ತೊಟ್ಟಿನಲ್ಲಿ ತುಂಬಾ ಅದ್ಭುತವಾಗಿರುತ್ತೆ ಗೊಬ್ಬರ, ಪ್ಯೂರ್ ಎರೆ ಗೊಬ್ಬರವಾಗಿ ಪಡ್ಕೋಬಹುದು ಸರ್. ಕೇವಲ 2-4 ತಿಂಗಳಲ್ಲಿ ಎರೆಹುಳುಗಳು ತಿಂದ ಪದಾರ್ಥ ಗೊಬ್ಬರವಾಗಿ ನಿಮಗೆ ಲಭ್ಯ ಆಗುತ್ತೆ, ಅನುಕೂಲವೇ? ನೀವು ಯಾವ್ದಕ್ಕೆ ಉಪಯೋಗಿಸ್ಕೊಳ್ತೀರಿ ಸರ್? ಈಗ ನಮ್ಮಲ್ಲಿ 15-16 ಬೆಳೆಗಳು ಇರೋದ ಕಾರಣ ಯಾವ ಬೆಳೆಗೂ ಕೂಡ ನಮ್ಮಲ್ಲಿ ಉತ್ಪಾದನೆ ಮಾಡ್ತಾ ಇರೋದು ಸಾಕಾಗ್ತಿಲ್ಲ. ಈಗ ಆಲ್ರೆಡಿ ನಮ್ಮಲ್ಲಿ 6 ತೊಟ್ಟಿಗಳಿದ್ದಾವೆ, 6 ತೊಟ್ಟಿನಲ್ಲಿ ಏನೇ ಉತ್ಪಾದನೆ ಮಾಡಿದ್ರು ಸಾಕಾಗ್ತಿಲ್ಲ. ಆದ್ರೂ ಅದನ್ನ ಬಿಟ್ಟು ಎರೆಗೊಬ್ಬರನ ಎಲ್ಲೂ ಹೊರಗಡೆಯಿಂದ ನಾನೇನು ಖರೀದಿ ಮಾಡ್ತಿಲ್ಲ. ಕಾಂಪೋಸ್ಟ್ ಗೊಬ್ಬರ ಕೂಡ ಇರುತ್ತೆ, ಮತ್ತೆ ಜೀವಸಾರ ಇರುತ್ತೆ, ಜೀವಾಮೃತ ಇರುತ್ತೆ, ಎಲ್ಲವನ್ನು ಬಳಸ್ಕೊಂಡು ಈ ಎರೆಗೊಬ್ಬರನ ಅದರೊಟ್ಟಿಗೆ ಸ್ವಲ್ಪ ಸ್ವಲ್ಪ ಬಳಸ್ಕೊಂಡು ಹೇಗೋ ನಡ್ಕೊಂಡು ಹೋಗ್ತಾ ಇದೆ ಸರ್. ಅಂದ್ರೆ ಎರೆಗೊಬ್ಬರ ಏನು ಹೊರಗಡೆಯಿಂದ ಏನು ಖರೀದಿ ಮಾಡ್ತಿಲ್ಲ ನಾನು. ಹಾಗಾಗಿ ಇರೋ ಕಾಂಪೋಸ್ಟ್ ಗೊಬ್ಬರ ಆಗ್ಬಹುದು, ಜೀವಾಮೃತನ ಮ್ಯಾಕ್ಸಿಮಮ್ ಬಳಸ್ತಾ ಇದೀವಿ. ಎರೆಗೊಬ್ಬರ ನಮ್ಮಲ್ಲಿ ಎಷ್ಟು ಉತ್ಪಾದನೆ ಆಗುತ್ತೋ ಅಷ್ಟನ್ನು ಕೂಡ ಬಳಕೆ ಮಾಡ್ಕೊಂತ ಇದೀವಿ. ಎರೆಹುಳು ಗೊಬ್ಬರ ತಯಾರಿಕೆ ಸಂದರ್ಭದಲ್ಲಿ ನೀವು ಕಂಡಿರುವ ಇತಿಮಿತಿಗಳು ಏನೇನು? ಎರೆಹುಳು ಗೊಬ್ಬರದಲ್ಲಿ ಇತಿಮಿತಿ ಅಂತ ಅಂದ್ರೆ ಅದಕ್ಕೆ ಖರ್ಚು ಏನು ಬರೋದಿಲ್ಲ. ಒಂದು ಸಲ ಹುಳುಗಳನ್ನ ನಾವು ತಗೊಂಡು ಬಂದು 1-2 ಕೆಜಿ ಹುಳುಗಳನ್ನ ಬಿಟ್ಟರೆ ಸಾಕು, ಅದು ವಿಪರೀತ ಹುಳುಗಳಾಗ್ತವೆ. ಹೀಗಾಗಿ ಯಾರೇ ರೈತರು ಬಂದು ಕೇಳಿದ್ರು ಎಲ್ಲರಿಗೂ ಕೊಡ್ತಾ ಇದ್ದೀನಿ. ಜೊತೆಗೆ ಇಲಾಖೆಗಳಲ್ಲಿ ಏನಾದರೂ ಕಾರ್ಯಕ್ರಮಗಳಲ್ಲಿ ಬೇಕಾದಾಗ ಎಷ್ಟು ಸಾಧ್ಯನೋ ಅಷ್ಟು ಎರೆಹುಳುಗಳಾಗ್ಬೋದು, ಎರೆಗೊಬ್ಬರಗಳಾಗ್ಬೋದು, ಎಲ್ಲವನ್ನು ಅಪ್ಲೈ ಮಾಡಿಕೊಡ್ತಾ ಇದ್ದೀನಿ. ಇದರಿಂದ ತುಂಬಾ ಅನುಕೂಲ ಆಗಿದೆ, ಮತ್ತೆ ವೇಸ್ಟ್ ಮಾಡುವಂತದ್ದು ಏನೂ ಇಲ್ಲ. ಕೊಟ್ಟಿಗೆಯಿಂದ ದನಗಳನ್ನ ಹೊರಗೆ ಕಟ್ಟಿ ಹಾಕಿದಾಗ ಬರುವಂತ ವೇಸ್ಟ್ ಅದು ಬೇರೆ ಆದ್ರೆ ಎಲ್ಲರೂ ಬೆಂಕಿ ಹಾಕ್ತಾರೆ. ಅಂತದೆಲ್ಲ ಮಾಡೋದಕ್ಕಿಂತ ಇದನ್ನ ಎರೆಹುಳುಗಳಿಗೆ ಮೇವಾಗಿ ಕೊಟ್ರೆ ಆ ಹುಳುಗಳು ಬದುಕುತ್ತವೆ, ಜೊತೆಗೆ ನಮಗೆ ಎಷ್ಟು ಸಾಧ್ಯನೋ ಅಷ್ಟು ಗೊಬ್ಬರನು ಸಿಕ್ಕುತ್ತೆ. ಹಾಗಾಗಿ ಸಾವಯವ ಕೃಷಿನಲ್ಲಿ ಎರೆಗೊಬ್ಬರ ತುಂಬಾ ಉಪಯುಕ್ತ. ವರ್ಷವಿಡೀನೂ ಉತ್ಪಾದನೆ ಮಾಡ್ತಾ ಇರ್ತೀರಲ್ವಾ? ಖಂಡಿತ ಸರ್, ಖಂಡಿತ ವರ್ಷ ಪೂರ್ತಿ ಇರುತ್ತೆ. ಏನಂದ್ರೆ ನಮ್ಮಲ್ಲಿ ಹೈನುಗಾರಿಕೆ ಇರೋದ್ರಿಂದ ಅಲ್ಲಿ ಬರುವಂತ ವೇಸ್ಟ್ ಅಂದ್ರೆ ಸ್ಲರಿ ಮಾಡ್ಲಿಕ್ಕೆ ಸಗಣಿನೂ ಇರುತ್ತೆ, ಜೊತೆಗೆ ಹುಲ್ಲು ಕೂಡ ಸಿಗುತ್ತೆ, ಮತ್ತೆ ಮರಗಳ ಎಲೆಗಳಿದಾವೆ, ಅಡಕೆ ತೋಟದಿಂದ ಅಡಕೆ ಸೋಗ್ಗಳು ಸಿಗ್ತವೆ, ತೆಂಗಿನ ಸೋಗು. ತೆಂಗಿನ ಸೋಗಲ್ಲಿ ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ, ಕಡ್ಡಿ ಇದೆಲ್ಲ ತಿಂದು ಇದು ಮಾಡೋದು ಸ್ವಲ್ಪ ತಡ ಆಗೋದ್ರಿಂದ ಸ್ವಲ್ಪ ನಿಧಾನ ಆಗುತ್ತೆ. ಬಟ್ ಅಡಿಕೆದೆಲ್ಲ ತುಂಬಾ ಅದ್ಭುತವಾಗಿ 1 ತಿಂಗಳಿಗೆಲ್ಲ ಒಳ್ಳೆ ಗೊಬ್ಬರನೇ ಸಿಕ್ಬಿಡುತ್ತೆ ಸರ್. ಎಲ್ಲಾ ವೇಸ್ಟ್ಗಳು ನಮ್ಮಲ್ಲೇ ಸಿಗೋದ್ರಿಂದ ತುಂಬಾ ಪ್ರಯೋಜನಕಾರಿ ಕೂಡ ಆಗಿದೆ. ಇಲಿಗಳ ಕಾಟ, ಹೆಗ್ಗಣಗಳ ಕಾಟ ಅಥವಾ ಇನ್ನು ಬೇರೆ ಬೇರೆ ಜೀವಿಗಳ ಕಾಟ ಅಂತ ಅನ್ಕೊಂಡು ಹೇಳೋದಿದೆ, ನೀವು ಏನು ಗಮನಿಸಿದ್ರಿ? ಇಲ್ಲ, ಹೆಗ್ಗಣಗಳು ಸ್ವಲ್ಪ ತಿಂತವೆ, ಮತ್ತೆ ನಮ್ಮನೆ ಹತ್ರ ಮುಂಗುಸಿಗಳು ಸ್ವಲ್ಪ ಜಾಸ್ತಿ ಇದೆ, ಅದರದ್ದು ಸ್ವಲ್ಪ ಕಾಟ ಇದೆ. ಇದ್ರೂ ಎರೆಹುಳುಗಳನ್ನ ಏನ್ ನಾಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ಜಾಸ್ತಿ ಇರೋದ್ರಿಂದ ಸಮಸ್ಯೆ ಇಲ್ಲ ಸರ್. ಈವರೆಗೂ ಅಂತ ಸಮಸ್ಯೆಗಳೇನು ಆಗಿಲ್ಲ. ಎರೆಹುಳುವನ್ನ ಭೂಮಿ ತಾಯಿ ಕರಳು, ನಿಸರ್ಗದ ನೇಗಿಲು ಅಂತ ಅನ್ಕೊಂಡು ಕರೆಯೋದಿದೆ. ಎರೆಹುಳು ಗೊಬ್ಬರ ಸಗಣಿ ಗೊಬ್ಬರಕ್ಕಿಂತಲೂ ಸತ್ವಯುತವಾದದ್ದು ಅಂತ ಅನ್ಕೊಂಡು ಹೇಳೋದಿದೆ. ಹಾಗೆ ಬಳಕೆ ಮಾಡೋದನ್ನು ಸುಲಭ, ಹೇಳಿಕೊಳ್ಳುವ ಕಷ್ಟಗಳೇನು ಇರುವುದಿಲ್ಲ. ನೆರಳಲ್ಲಿ ತಯಾರಿಸ್ಕೊಳ್ಬೇಕು, ನೀರು ಹೆಚ್ಚು ನಿಲ್ಬಾರದು. ಏನಂತೀರಿ ಸರ್? ಇದು ಎರೆಹುಳುಗೆ ಶೀತ ಜಾಸ್ತಿ ಆಗೋಗಿಲ್ಲ, ಬಿಸಿಲು ಕೂಡ ಜಾಸ್ತಿ ಆಗೋಗಿಲ್ಲ. ಇದಕ್ಕೊಂದು ಮೇಲ್ಛಾವಣಿ ನಿರ್ಮಾಣ ಆಗಬೇಕು. ಅದಕ್ಕೇನು ಶೀಟೆ ಹಾಕಿ ಮಾಡಬೇಕು ಅಥವಾ ಹೆಂಚಲ್ಲೇ ಮಾಡಬೇಕು ಅನ್ನೋದು ಏನಿಲ್ಲ. ಸಾಮಾನ್ಯವಾಗಿ ನಮ್ಮಲ್ಲೇ ಸಿಗುವಂತ ತೆಂಗಿನ ಗರಿಗಳನ್ನ ಮೇಲೆ ಮುಚ್ಚಳಿಕೆಯಾಗಿ ಮಾಡಿಕೊಂಡ್ರು ಸಾಕು. ಮತ್ತೆ ಮಳೆ ನೀರು ನೇರವಾಗಿ ಬೀಳದಿರೋ ತರ ಸ್ವಲ್ಪ ನೋಡ್ಕೋಬೇಕಾಗತ್ತೆ. ತುಂಬಾ ತೇವಾಂಶ ಆದ್ರೂ ಹುಳುಗಳು ಸಾಯ್ತದೆ, ಮತ್ತೆ ತುಂಬಾ ಬಿಸಿಲಾದ್ರೂ ತಡ್ಕೊಳ್ಳೋದಿಲ್ಲ. ಎರೆ ಗೊಬ್ಬರನ ತಯಾರು ಮಾಡಬೇಕು ಅಂತಂದ್ರೆ ತೇವಾಂಶನ ನಾವು ಒಂದೇ ಇದರಲ್ಲಿ ಕಾಪಾಡ್ಕೋಬೇಕಾಗತ್ತೆ. ಅದು ಸಗಣಿ ಸ್ಲರಿ ಹಾಕೋದ್ರಿಂದ ಮೇಂಟೈನ್ ಆಗ್ತಾ ಹೋಗ್ತಿರುತ್ತೆ. ಆದ್ರೆ ಮೇಲ್ಛಾವಣಿ ಒಂದನ್ನ ಸ್ವಲ್ಪ ನೀಟಾಗಿ ಮಾಡ್ಕೊಂಡ್ರೆ ತುಂಬಾ ಒಳ್ಳೆಯದು. ಜೀವಾಮೃತ, ಅನೇಕರು ಬಳಕೆ ಮಾಡುವ ದ್ರವ ರೂಪದ ಸಾವಯವ ಗೊಬ್ಬರ, ಎಷ್ಟು ವರ್ಷಗಳಿಂದ ನೀವು ಇದನ್ನ ಉಪಯೋಗಿಸ್ಕೊಳ್ತಿದ್ರಿ, ಹೇಗೆ ತಯಾರು ಮಾಡ್ಕೊಳ್ತಿದ್ರಿ, ಬಳಕೆಯ ನೀತಿ ನಿಯಮಗಳು ಅಥವಾ ರೀತಿ ನೀತಿಗಳು ಏನಂತೀರಿ? ಜೀವಾಮೃತ ಸಾವಯವ ಕೃಷಿನಲ್ಲಿ ಮೊದಲನೇ ಪ್ರಾಶಸ್ತ್ಯ ಸರ್. ಅದಕ್ಕೆ ಏನಂದ್ರೆ ಜೀವಾಮೃತನ ಮಾಡೋ ವಿಧಾನನ ತುಂಬಾ ಅಚ್ಚುಕಟ್ಟಾಗಿ ತಿಳ್ಕೋಬೇಕಾಗುತ್ತೆ. ಮೊದಲನೇದಾಗಿ ಮಾಡೋ ವಿಧಾನನ ಮೊದಲಿಗೆ ಹೇಳ್ತೀನಿ, ಆಮೇಲೆ ಅದರ ನಂತರ ಅದರ ಪ್ರಯೋಜನಗಳನ್ನ ಹೇಳ್ತೀನಿ. ಒಂದು 200 ಲೀಟರ್ ತೊಟ್ಟಿ ಅಥವಾ ನಮ್ಮ ಪ್ಲಾಸ್ಟಿಕ್ ಡ್ರಮ್ಗಳಾಗ್ಬೋದು, ಒಂದು 200 ಲೀಟರ್ ಬ್ಯಾರಲ್ನ ಇಟ್ಕೊಂಡ್ರೆ ಒಂದು 10 ಕೆಜಿ ಸಗಣಿ ಮತ್ತೆ ಒಂದು 10 ಲೀಟರ್ ಗಂಜಲನ ಹಾಕಿ ಅದನ್ನ ನೀಟಾಗಿ ಕಲಸಿ ಅದರ ಜೊತೆಗೆ ದ್ವಿದಳ ಧಾನ್ಯದ ಹಿಟ್ಟು 1-2 ಕೆಜಿ ಅಷ್ಟು, 1-2 ಕೆಜಿ ಕಪ್ಪು ಬೆಲ್ಲ ಅಥವಾ 1-4 ಲೀಟರ್ ಅಷ್ಟು ಎಳೆನೀರು ಅಥವಾ 1-4 ಲೀಟರ್ ಕಬ್ಬಿನ ಹಾಲು ಇಂಥದನ್ನ ಬಳಕೆ ಮಾಡಿ ಯಾವ ಜಮೀನಿಗೆ ಸೇರಿಸ್ತೀವಿ ಆ ಜಮೀನಿನ 1 ಹಿಡಿ ಮಣ್ಣು. ಆ ಮಣ್ಣು ಹಾಕೋದ್ರಿಂದ ಏನು ಅಂದ್ರೆ ನಾವು ಯಾವ ಮಣ್ಣನ್ನು ಹಾಕ್ತೀವಿ ಅಲ್ಲಿ ಸೂಕ್ಷ್ಮ ಜೀವಾಣಿಗಳು ಬೇಗ ವೃದ್ಧಿ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಯಾವ ಮಣ್ಣಿಗೆ ನಾವು ಬಳಸ್ತೀವಿ ಆ ಮಣ್ಣನ್ನು 1 ಹಿಡಿಯಷ್ಟು ಹಾಕಿ ಇದನ್ನ ಬಲಗೈ ಮುಂದಾಗಿ ಅಂತ ಹೇಳ್ತೀವಿ ನಾವು. ಅಂದ್ರೆ ಕ್ಲಾಕ್ ವೈಸ್ನಲ್ಲಿ ಪ್ರತಿದಿನ 3 ಸಲ ಬೆಳಗ್ಗೆ ಮಧ್ಯಾಹ್ನ ಮತ್ತೆ ರಾತ್ರಿ ಇದನ್ನ ತಿರುಗಿಸ್ಬೇಕು ಚೆನ್ನಾಗಿ. ಯಾವುದೇ ಕಾರಣಕ್ಕೂ ರಿವರ್ಸ್ ಮಾಡಬಾರ್ದು, ಅಂದ್ರೆ ಉಲ್ಟಾ ತಿರುಗಿಸ್ಬಾರ್ದು. ಅದ್ರ ಜೊತೆಗೆ ಆ ತೊಟ್ಟಿಗೆ ಮೇಲೆ ಒಂದು ಹೊದಿಕೆ ಇರಬೇಕು. ಹೊದಿಕೆ ಅಂದ್ರೆ ಈ ಗೋಣಿ ಚೀಲಗಳು ಬರುತ್ತಲ್ಲ, ಅದರಲ್ಲಿ ಮೀಥೇನ್ ಗ್ಯಾಸ್ ಉತ್ಪತ್ತಿ ಆಗುತ್ತೆ, ಆ ಗ್ಯಾಸ್ ಈಸಿಯಾಗಿ ಹೊರಗೆ ಹೋಗಬೇಕು. ಆ ರೀತಿನಲ್ಲಿ ಮುಚ್ಚಿ ಇಡಬೇಕು. ಮತ್ತೆ ಇದು ಒಂದು 5-7 ದಿವಸದವರೆಗೆ ಸಮಯ ಇರುತ್ತೆ. ಅದರಲ್ಲಿ ಕಲರ್ ಕೂಡ ಬದಲಾಗುತ್ತೆ, ಜೀವಾಮೃತದ ಕಲರ್ ಸ್ವಲ್ಪ ಹಸಿರು ಮಿಶ್ರಿತ ಹಳದಿ ಬಣ್ಣಕ್ಕೆ ಬರುತ್ತೆ, ಮತ್ತೆ ಸ್ವಲ್ಪ ಸ್ಮೆಲ್ ಕೂಡ ಬರುತ್ತೆ. ಅವಾಗ ಅದನ್ನ ಬಳಕೆ ಮಾಡಿದ್ರೆ ಉತ್ಕೃಷ್ಟವಾಗಿರುತ್ತೆ. ಮತ್ತೆ ಅದರ ಉಪಯೋಗ, ತುಂಬಾ ಚಿಕ್ಕ ಗಿಡಗಳಿಗೆ ಸ್ವಲ್ಪ ಡೈಲ್ಯೂಷನ್ ಮಾಡ್ಕೊಳ್ಳೋದು ಒಳ್ಳೇದು. ಏನಂದ್ರೆ 1 ಲೀಟರ್ಗೆ 10 ಲೀಟರ್ ನೀರನ್ನ ಬಳಕೆ ಮಾಡ್ಕೊಂಡು ಮಾಡುವಂತದ್ದು ಒಳ್ಳೇದು. ತುಂಬಾ ಚಿಕ್ಕ ವಯಸ್ಸಿನ ಗಿಡಗಳಾದ್ರೆ, ಅಂದ್ರೆ 1 ವಾರದ ಒಳಗಿನ ಗಿಡಗಳು ಅಥವಾ 15 ದಿವಸದ ಗಿಡಗಳು ಈ ತರದ ಹೋದ್ರೆ, ತುಂಬಾ ದೊಡ್ಡ ಗಿಡಗಳಾದ್ರೆ ಏನು ಸಮಸ್ಯೆ ಇಲ್ಲ, ನೇರವಾಗಿ ಅದನ್ನ ಬಳಕೆ ಮಾಡಬಹುದು. ಒಂದು ಗಿಡಕ್ಕೆ ಆ ಗಿಡದ ವಯಸ್ಸಿಗೆ ತಕ್ಕಂತೆ ಜೀವಾಮೃತನ ಬಳಕೆ ಮಾಡಬಹುದು. ಮತ್ತೆ ಸ್ಪ್ರೇ ಕೂಡ ಇದರಲ್ಲಿ ಮಾಡಬಹುದು. ಸ್ಪ್ರೇಗೆ ಕೆಲವೊಂದು ಮೈಕ್ರೋನ್ಯೂಟ್ರಿಷನ್ ಅಂತ ಏನ್ ಹೇಳ್ತೀವಿ, ಇದರಿಂದ ಸಪ್ಲೈ ಆಗೋದ್ರಿಂದ ಸ್ಪ್ರೇ ಕೂಡ ಬಳಸಬಹುದು, ಡ್ರಂಚ್ ಕೂಡ ಮಾಡಬಹುದು. ಸಗಣಿ ಗೊಬ್ಬರ ಹಾಕೋದ್ಕಿಂತ ಅಥವಾ ಎರೆಹುಳು ಗೊಬ್ಬರ ನೀಡೋದ್ಕಿಂತ ಅಥವಾ ಬೇರೆ ಗೊಬ್ಬರಗಳು, ಈಗ ಕುರಿ ಹಿಕ್ಕೆ, ಆಡಿನ ಹಿಕ್ಕೆ, ಕೋಳಿ ಗೊಬ್ಬರ ಇದನ್ನೆಲ್ಲ ನೀಡೋದ್ಕಿಂತ ಇದು ಎಷ್ಟು ಉಪಯುಕ್ತವಾದದ್ದು ಅಥವಾ ಎಷ್ಟು ಔಚಿತ್ಯವಾದದ್ದು ಅಂತ ಹೇಳ್ತೀರಿ? ಸರ್, ಜೀವಾಮೃತದಲ್ಲಿ ಏನು ಅಂತ ಹೇಳಿದ್ರೆ, ನಾವು ಇತರೆ ಗೊಬ್ಬರ ಏನ್ ಕೊಡೋದಕ್ಕಿಂತನು ಜೀವಾಮೃತನ ನಿರಂತರವಾಗಿ 15 ದಿವಸಗಳಿಗೊಮ್ಮೆ ಒಂದು 6 ತಿಂಗಳು ಕೊಟ್ಕೊಂಡು ಬಂದ್ರೆ, ಮತ್ತೆ 6 ತಿಂಗಳ ನಂತರ ನಿರಂತರವಾಗಿ ಕೊಡಬೇಕಾದ ಅಗತ್ಯ ಇಲ್ಲ. 2.5 ತಿಂಗಳು 3 ತಿಂಗಳು ಒಂದೊಂದ್ಸಲ ಕೊಟ್ಕೊಂಡು ಬಂದ್ರೂ ಸಾಕು. ಇನ್ನು ಇತರೆ ಯಾವುದೇ ಗೊಬ್ಬರಗಳು ಕೂಡ ಕೊಡೋ ಅಗತ್ಯ ಇಲ್ಲ. ನಮ್ಮಲ್ಲಿ 1 ವರ್ಷದ ಗಿಡಗಳಿದೆ, ಈ 2 ವರ್ಷದ ಗಿಡಗಳಿಗೆ 1 ಹಿಡಿ ಇತರೆ ಗೊಬ್ಬರಗಳು, ಯಾವುದು ಕಾಂಪೋಸ್ಟ್ ಆಗ್ಬಹುದು, ಎರೆ ಗೊಬ್ಬರ ಆಗ್ಬಹುದು ಅಥವಾ ರಾಸಾಯನಿಕ ಗೊಬ್ಬರಗಳಾಗ್ಬಹುದು, ಯಾವುದು ಕೂಡ ನಾವು ಈವರೆಗೆ ಬಳಸಿಲ್ಲ. ಆದ್ರೂ ಬರೀ ಜೀವಾಮೃತದಲ್ಲಿ 2 ವರ್ಷಕ್ಕೆ ಗಿಡಗಳು ಈ ರೀತಿಯಲ್ಲಿ ಬೆಳೆದು ನಿಂತಿದ್ದಾವೆ, ತುಂಬಾ ಅದ್ಭುತವಾಗಿ ಬಂದಿದೆ. ಇತರೆ ಗೊಬ್ಬರಗಳ ಅಗತ್ಯನೇ ಬರೋದಿಲ್ಲ ಈ ಜೀವಾಮೃತ ಬಳಸೋದ್ರಿಂದ. ಅಂದ್ರೆ ಸ್ಟಾರ್ಟಿಂಗ್ ಏನೊಂದು 3-6 ತಿಂಗಳ ತನಕ ನಿರಂತರವಾಗಿ 15 ದಿವಸಗಳಿಗೊಮ್ಮೆ ಮಾಡಿ ಕೊಟ್ರೆ ತುಂಬಾ ಅನುಕೂಲ, ತುಂಬಾ ದಷ್ಟಪುಷ್ಟವಾಗಿ ಗಿಡಗಳು ಕೂಡ ಬರ್ತವೆ. ನೀವು ಪ್ಲಾಸ್ಟಿಕ್ ಡ್ರಮ್ ಬಳಸ್ಕೊಳ್ತೀರಾ, ಸಿಮೆಂಟ್ ಡ್ರಮ್ ಅನ್ನ ಉಪಯೋಗಿಸ್ಕೊಳ್ತೀರಾ, ಹೇಗೆ? ಇಲ್ಲ ಸರ್, ನಮ್ಮಲ್ಲಿ ಈಗ 1-2 ಸಿಮೆಂಟ್ ಡ್ರಮ್ಗಳಿದೆ, ಆರ್ಡರ್ ಕೊಟ್ಟು ಮಾಡಿಸಿದಂಥದ್ದು, ತುಂಬಾ ಚೆನ್ನಾಗಿದೆ. ಅದನ್ನ ಎಲ್ಲೆಲ್ಲಿಗೆ ಸಾಧ್ಯನೋ ಅಲ್ಲಿಗೆ ಬಳಸ್ಕೊಂತೀವಿ. 2 ಸಾಕಾಗದೇ ಇರೋ ಕಾರಣ ಈಗ ಇನ್ನೊಂದ್ 2-3 ಬ್ಯಾರಲ್ಗಳಿದೆ. ಒಟ್ಟಿಗೆ ಏಕಕಾಲದಲ್ಲಿ 1-5-6 ಬ್ಯಾರಲ್ಗಳಲ್ಲಿ ನಡೀತಿರುತ್ತದೆ. ನಿರಂತರವಾಗಿ 1-2 ಬ್ಯಾರಲ್ಗಳು ಇದ್ದೇ ಇರುತ್ತದೆ. ಜಾಸ್ತಿ ಬೇಕು, ಬೇಡಿಕೆ ಗಿಡಗಳಿಗೆ ನಾವು ಕೊಡಬೇಕು ಅಂತ ಅಂದಾಗ 5-6 ಡ್ರಮ್ ತನಕ ಏಕಕಾಲದಲ್ಲಿ ಮಾಡ್ತಿರ್ತೀವಿ. ಅಂತೂ ಯಾವಾಗೂ ನಮ್ಮಲ್ಲಿ ಜೀವಾಮೃತ ಸಿದ್ಧವಾಗಿರುತ್ತೆ. ಜೀವಸಾರ ಘಟಕದ ತೊಟ್ಟಿಯನ್ನು ನೋಡ್ತಾ ಇದ್ವಿ, ಹೇಗಿದೆ ಪರಿಸ್ಥಿತಿ, ಮತ್ತೆ ಅದನ್ನ ಹೇಗೆ ಉಪಯೋಗಿಸ್ಕೊಳ್ತಾ ಇದ್ರಿ? ಅಂಗಡಿಗಳಿಗೆ ಹೋಗಿ ಟಾನಿಕ್ ಅಂತ ಹೇಳಿ ಗ್ರೋತ್ ಪ್ರಮೋಟರ್ ಹೇಳಿ ತಗೊಂಡ್ಬಂದು ನಾವು ಸ್ಪ್ರೇ ಮಾಡ್ತೀವಿ. ಅದ್ರ ಬದಲು ಜೀವಸಾರನ ಬಳಸುವಂತದ್ದು. ಜೀವಸಾರದಲ್ಲಿ 2 ಗಳನ್ನ ನಿರ್ಮಾಣ ಮಾಡ್ಕೋಬೇಕಾಗತ್ತೆ. ಒಂದು ದೊಡ್ಡದಾಗಿ, ಅಂದ್ರೆ ಹೆಚ್ಚು ಕಡಿಮೆ 15 ಅಡಿ ಅಗಲ 15 ಅಡಿ ಉದ್ದ, ಮತ್ತೆ 1-4-1.5 ಅಡಿ ಅಷ್ಟು ಎತ್ತರ ಎಷ್ಟಿದ್ರು ಆಗುತ್ತೆ. ಅದನ್ನ ನಿರ್ಮಾಣ ಮಾಡಿ ಅದರೊಳಗಡೆ ಒಂದು ಫಿಲ್ಟರ್ ಹಾಕಿ ಒಂದು ಪೈಪ್ ಅನ್ನ ಸುತ್ತಿ ನೆಕ್ಸ್ಟ್ ಇನ್ನೊಂದು ತೊಟ್ಟಿಗೆ ಕನೆಕ್ಟ್ ಮಾಡ್ಬೇಕಾಗತ್ತೆ. ಕನೆಕ್ಟ್ ಮಾಡಿ ಆ ಕಡೆ ತೊಟ್ಟಿನಲ್ಲಿ ಇದು ಫಿಲ್ಟರ್ ಆಗಿದ್ದಂತದ್ದು 3-6 ತಿಂಗಳು. ಅಂದ್ರೆ ಈ ತೊಟ್ಟಿಗೆ ಕರಗುವ ವಸ್ತುಗಳು ಎಲ್ಲವನ್ನು ಬಳಸಬಹುದು. ಅದರ ಜೊತೆಗೆ ಹೆಚ್ಚುವರಿಯಾಗಿ ಬೇವಿನ ಸೊಪ್ಪು, ಹೊಂಗೆ ಸೊಪ್ಪು ಇಂಥದನ್ನ ಬಳಸೋದು ತುಂಬಾ ಅನುಕೂಲಕಾರಿ. ಅದರ ಜೊತೆಗೆ ಸಗಣಿ ಮತ್ತೆ ಗಂಜಲ ಎಷ್ಟು ಪ್ರಮಾಣದಲ್ಲಿ ಕೊಟ್ಟರು ತೊಟ್ಟಿಗೆ ಕರಗುವಂತ ವಸ್ತು ಏನ್ ಹಾಕಿರ್ತೀವಿ ಎಲ್ಲವನ್ನು ಕರಗಿಸುತ್ತೆ. ಮತ್ತೆ ಅದರಲ್ಲಿ ಫಿಲ್ಟರ್ ಆಗಿ ಬರುವಂತದ್ದು ಏನಿದೆಯೋ ಜೀವಸಾರ, ಅದನ್ನ ನಾವು ಬಳಕೆ ಮಾಡಿಕೊಂಡು ಗಿಡಗಳಿಗೆ ಸ್ಪ್ರೇ ಮಾಡಬಹುದು ಅಥವಾ ಡ್ರಂಚ್ ಮಾಡಬಹುದು. ತುಂಬಾ ಅದ್ಭುತವಾಗಿ ಬೆಳೆಗಳು ಕೂಡ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇದರಲ್ಲಿ 2 ತೊಟ್ಟಿ ಪ್ರಮುಖವಾದವು. ಮೊದಲನೇದು 3-6 ತಿಂಗಳವರೆಗೂ ಕರಗ ಹಾಕ್ಲಿಕ್ಕೆ, ಮತ್ತೆ ಅದು ಆದ ನಂತರ ಅದು ಫಿಲ್ಟರ್ ಮಾಡಿ ಇನ್ನೊಂದು ತೊಟ್ಟಿಗೆ ಬಂದಂತದನ್ನ ತೆಗೆದು ಸ್ಪ್ರೇಗೆ ಬಳಸ್ಕೊಳ್ಳುವಂತದ್ದು. ನೋಡಿ, ಸಾವಯವ ಪದಾರ್ಥಗಳನ್ನ ದ್ರವ ರೂಪದಲ್ಲಿ ಪೂರೈಕೆ ಮಾಡ್ಲಿಕ್ಕೆ ಅವಕಾಶಗಳಿದ್ದಾವೆ, ಹಾಗೆ ಘನ ರೂಪದಲ್ಲಿನೂ ಕೊಡಬಹುದು. ಇದಕ್ಕೆ ಪೂರಕವಾಗಿ ಬೇಕಾಗಿರೋದು ಜಾನುವಾರುಗಳ ಸಾಕಾಣಿಕೆ. ನಿಮ್ಮಲ್ಲಿ ಹಸುಗಳು, ಎಮ್ಮೆಗಳು, ಎತ್ತುಗಳು ಅಥವಾ ಇತರೆ ಪ್ರಾಣಿಗಳು ಎಷ್ಟೆಷ್ಟಿದಾವೆ, ಹೇಗೆ ಸಾಕ್ತದ್ರಿ ಹೇಳಿ? ಸಾವಯವ ಕೃಷಿಗೆ ಜಾನುವಾರುಗಳು ಬೇಕೇ ಬೇಕು. ಅದರ ಜೊತೆಗೆ ಏನಂದ್ರೆ ಅದರಿಂದ ನಮ್ಗೆ ಲಭ್ಯ ಆಗುವಂತ ಸಗಣಿ ಇರ್ಬೋದು, ಗಂಜಲ ಇರ್ಬೋದು, ಅದರ ಸಹಾಯನ ನಾವು ಅದೇನು ಹೇಳಿದಾಗ ಆಗ್ಬಿಡುತ್ತೆ. ಅದು ಜಾನುವಾರುಗಳಿಲ್ದೇ ಕೃಷಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಸರ್. ಯಾವುದೇ ಇರ್ಬೋದು, ರಾಸಾಯನಿಕ ಕೃಷಿ ಇರ್ಬೋದು ಅಥವಾ ಸಾವಯವ ಕೃಷಿ ಇರ್ಬೋದು. ರಾಸಾಯನಿಕದಲ್ಲಿ ಒಂದು ವೇಳೆ ಇಲ್ಲ ಅಂದ್ರೂ ಏನೋ ಮಾಡ್ಕೊಂಡು ಹೋಗ್ಬೋದು, ಆದ್ರೆ ಸಾವಯವ ಕೃಷಿಗೆ ಜಾನುವಾರುಗಳಿಲ್ಲ ಅಂದ್ರೆ ನಾವು ಸಾವಯವ ಕೃಷಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಅದರಲ್ಲಿ ಸಗಣಿ ನಮ್ಗೆ ಅತ್ಯಮೂಲ್ಯ, ಅದರ ಗಂಜಲ ಕೂಡ ಅಷ್ಟೇ ಅತ್ಯಮೂಲ್ಯ. ಮತ್ತೆ ಈ ಉಪಯೋಗ ಅಲ್ದೇ ಹೈನುಗಾರಿಕೆಯಿಂದ ಆದಾಯ ಕೂಡ ಇರ್ತದೆ. ಹಾಗೆ ಮನೆ ನಿರ್ವಹಣೆ ಸಂಪೂರ್ಣ ಹಾಲಿನಿಂದನೇ ಆಗ್ಬಿಡುತ್ತೆ. ಪ್ರತಿ ಮನೆಗಳಲ್ಲಿ. ಸಾಮಾನ್ಯವಾಗಿ ನಮ್ಮ ಗ್ರಾಮದ ಚಿತ್ರಣ ನೋಡ್ತಾ ಇದ್ರೆ ಎಲ್ಲರೂ ಹೈನುಗಾರಿಕೆ ಅವಲಂಬಿಸಿರುವಂತ ರೈತರೇ ಇರೋದು. ಹಾಗಾಗಿ ಈಗ ನನ್ನ ಸ್ವಂತ ಅನುಭವ ಹೇಳೋದಾದ್ರೆ, ಒಂದು ಕಡೆ ಸಾವಯವ ಕೃಷಿಗೆ ಬೇಕಾಗುವಂತ ಉತ್ಪನ್ನಗಳು ಸಿಗ್ತವೆ, ಜೊತೆಗೆ ಮನೆ ನಿರ್ವಹಣೆ ಮಾಡಲಿಕ್ಕೆ ಹಾಲು ಉತ್ಪತ್ತಿ ಆಗುತ್ತೆ. ಹಾಗಾಗಿ 4 ಹಸುಗಳಿದ್ದಾವೆ, 2 ಕರುಗಳಿದ್ದಾವೆ. ಹಸುಗಳ ಸಾಕಾಣಿಕೆ ಅಥವಾ ಎಮ್ಮೆಗಳ ಸಾಕಾಣಿಕೆ ಕೃಷಿಗೆ ಉಪಯುಕ್ತವಾದದ್ದು ಅಂತ ಅನ್ಕೊಂಡು ನಿಮ್ಮಂಥವ್ರು ಬಹಳ ಜನ ಹೇಳ್ತಿರೋದನ್ನ ಅನೇಕರು ಕೇಳಿದರೆ, ಆದರೆ ಏನೇನೋ ಅನಿವಾರ್ಯಗಳಿಂದ ಕಷ್ಟ ಅಂತ ಅನ್ಕೊಂಡು ಕೈ ಬಿಟ್ಬಿಟ್ಟಿದ್ದಾರೆ. ಈಗ ಒಟ್ಟು ನಿಮ್ದು 1 ಎಕರೆ ತೋಟ ಇದೆ, ಜಮೀನಿದೆ, ಮತ್ತೆ ಹಸು ಸಾಕಲಿಕ್ಕೆ ಏನು ವ್ಯವಸ್ಥೆ ಮಾಡಿಕೊಂಡಿದ್ರಿ? ಸರ್, ಈಗ ಒಟ್ಟಿಗೆ ಒಂದು 15 ಎಕರೆಯಷ್ಟು ಜಮೀನಿದೆ. 15 ಎಕರೆನಲ್ಲಿ ಹಂತ ಹಂತವಾಗಿ ನಾನು ಒಂದು 15-18 ಕ್ರಾಪ್ ವರೆಗೂ ಇರುತ್ತೆ ಪ್ರತಿ ವರ್ಷ. ಇದರಲ್ಲಿ ಈಗ ಅಡಿಕೆ ಇದೆ, ತೆಂಗಿದೆ, ಬಾಳೆ ಇದೆ, ಸ್ವಲ್ಪ ಕಾಫಿ ಮಾಡಿದ್ದೆ, ಬಟ್ ಅದು ಆರ್ಗ್ಯಾನಿಕ್ ನಲ್ಲಿ ಸಕ್ಸಸ್ ಆಗ್ತಾ ಇಲ್ಲ. ಅಂತೂ ನೋಡೋಣ ಅಂತ ಹೇಳಿ ಈವರೆಗೂ ವೆಯ್ಟ್ ಮಾಡಿದೆ. ಬಟ್ ಅದನ್ನ ಇವಾಗ ಏನ್ ಮಾಡ್ಬೇಕು ಅನ್ನೋ ಗೊಂದಲದಲ್ಲಿ ಕೂಡ ಇದ್ದೀನಿ. ಅದ್ರ ಜೊತೆಗೆ ಸುವರ್ಣಗಡ್ಡೆ, ಕೆಸವಿನ ಗಡ್ಡೆ, ಗೆಣಸು, ಮರಗೆಣಸು ಇಂಥದನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಜೊತೆಗೆ ಬೇಸಿಗೆ ಸಮಯದಲ್ಲಿ ರಾಗಿ ಇರುತ್ತೆ, ಮತ್ತೆ ಜೋಳ ಇರುತ್ತೆ, ಶುಂಠಿ ಇರುತ್ತೆ, ಅದರ ಜೊತೆಗೆ ಹೈನುಗಾರಿಕೆ ಇರುತ್ತೆ. ಇಷ್ಟೆಲ್ಲವನ್ನು ನಿರ್ವಹಣೆ ಮಾಡ್ಕೊಂಡು ಹೋಗ್ತಾ ಇದ್ವಿ. ಈಗ 15 ಎಕರೆನಲ್ಲಿ ಹಂತ ಹಂತವಾಗಿ ಒಂದು 2 ಎಕರೆನಲ್ಲಿ ತೆಂಗು, 1-2 ಎಕರೆನಲ್ಲಿ ಅಡಿಕೆ ಇದೆ. ಈಗ ಹೊಸದಾಗಿ ಮತ್ತೆ 1-2 ಎಕರೆ ತೆಂಗು ಮಾಡಿದ್ವಿ, 1-2 ಎಕರೆ ಅಡಿಕೆ ಮಾಡೋದಿದೆ, ಮತ್ತೆ ಭತ್ತಕ್ಕೆ ಅಂತ ಹೇಳಿ ರಿಸರ್ವ್ ಮಾಡಿಟ್ಟಿರುವಂತದ್ದಿದೆ ರಾಜಮುಡಿ. ನಮ್ಮ ದೇಶಿ ತಳಿಗಳು ಮಾತ್ರ ನಾವು ಮಾಡುವಂಥದ್ದು ಸರ್, ಹೈಬ್ರಿಡ್ ಯಾವುದು ಮಾಡೋದಿಲ್ಲ. ಬರ್ಮಾ ಬ್ಲಾಕ್ ಭತ್ತ ಇರ್ಬೋದು, ರಾಜಮುಡಿ ಇರ್ಬೋದು, ಮತ್ತೆ ಬೇಸಿಗೆನಲ್ಲಿ ಚೆಂಡು ಹೂ ಬೆಳೆ ಬೆಳೆಯುವಂಥದ್ದು ಇರ್ಬೋದು, ಅಥವಾ ಅಲಸಂದೆ, ಎಳ್ಳು, ಮನೆಗೆ ಬೇಕಾಗುವಂತ ಕಾಳುಗಳು ಎಲ್ಲವನ್ನು ಸಾಮಾನ್ಯವಾಗಿ ನಾವೇ ಬೆಳ್ಕೊಂತಿದ್ದೀವಿ ಸರ್. ಕಷ್ಟ ಕಷ್ಟ ಅನ್ನೋರಿಗೆ, ಹಸುಗಳು ಸಾಕೋದು ತ್ರಾಸದಾಯಕ ಅನ್ನೋರಿಗೆ ಏನು ಹೇಳ್ತೀರಿ, ಹೇಗೆ ನೀವು ನಿಭಾಯಿಸ್ತದ್ರಿ? ಕೃಷಿ ಕಷ್ಟ ಅಲ್ಲ, ಯಾಕೆಂದ್ರೆ ಕೃಷಿನ ನಾನು ಒಪ್ಪಿ ಕೃಷಿಗೆ ಬಂದಂಥವನು. ಯಾವುದೋ ಖಾಸಗಿ ಕಂಪನಿನಲ್ಲಿ ಕೆಲಸ ಹುಡುಕುವಂಥ ಸಂದರ್ಭದಲ್ಲಿ ಬೇಡ, ನಮ್ಮಲ್ಲೇ ಇಷ್ಟು ಜಮೀನು ಇಟ್ಟುಕೊಂಡು ನಾವು ಯಾಕೆ ಹೊರಗಡೆ ಕೆಲಸ ಮಾಡಬೇಕು ಅನ್ನೋ ದೃಷ್ಟಿ ಇಟ್ಕೊಂಡೆ ನಾನು ಕೃಷಿಗೆ ಬಂದಂಥವನು. ನಾನು ಕೃಷಿಗೆ ಬಂದು 24 ವರ್ಷ ಆಗಿದೆ, ಕೃಷಿ ನನ್ನನ್ನು ಕೈ ಬಿಟ್ಟಿಲ್ಲ. ಈ ಕೃಷಿನಲ್ಲಿ ಏನು ಇನ್ನೊಂದು ವಿಚಾರ, ನಾವು ಬರೇ ನಮ್ಮ ಜಮೀನಿಗೆ ಸೀಮಿತ ಆದರೆ ಯಶಸ್ಸನ್ನ ಕಂಡುಕೊಳ್ಳಿಕ್ ಸಾಧ್ಯ ಇಲ್ಲ. ಹೊರಗಡೆ ಏನು ಮಾದರಿ ರೈತರುಗಳಿದ್ದಾರೆ ಕೆಲವರು, ಈ ಸಾಧನೆ ಮಾಡಿರುವಂತ ರೈತರುಗಳಿದ್ದಾರೆ, ಅಂತ ತೋಟಗಳಿಗೆ ವಿಸಿಟ್ ಮಾಡಬೇಕು, ಅಂತ ರೈತರ ಹತ್ರ ಮಾರ್ಗದರ್ಶನ ಪಡ್ಕೋಬೇಕು, ಅವರ ಎಕ್ಸ್ಪೀರಿಯನ್ಸು ಅಥವಾ ಅವರು ನೋಡಿರುವಂತ ಸ್ಥಳಗಳು, ಅಧ್ಯಯನ ಪ್ರವಾಸಗಳಿರ್ತವೆ, ಅವ್ರನ್ನ ನಿರಂತರವಾಗಿ ನಾವು ಸಂಪರ್ಕದಲ್ಲಿ ಇಟ್ಕೊಂಡ್ರೆ ಖಂಡಿತವಾಗೂ ರೈತ ಯಶಸ್ಸನ್ನ ಪಡಿಬಹುದು. ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ, ಯಾಕೆಂದ್ರೆ ನಾನು ಹೆಚ್ಚು ಕಡಿಮೆ ಒಂದು 14 ವರ್ಷಗಳಷ್ಟು ತುಂಬಾ ಕೃಷಿ ಒಳಗೆ ಇದ್ದವನು. ನಾನು ಭೂಮಿಯಿಂದ ಹೊರಗೆ ಹೋದವನೇ ಅಲ್ಲ, ಅಷ್ಟು ಇಂಟ್ರೆಸ್ಟ್ ನ ಕೊಟ್ಟು ಭೂಮಿ ಒಳಗೇನೆ ದುಡಿದು ಮಾಡ್ತಿದ್ದವನು. ಎಲ್ಲೋ ಕೆಲವೊಂದು ಪ್ಲೇಸ್ಗಳಿಗೆ ಹೋದಾಗ ತುಂಬಾ ಪ್ರೇರಣೆ ನೀಡಿದೆ ಸರ್. ಅಂಥದನ್ನೆಲ್ಲ ನೋಡೇ ನಾನು ಒಲವು ವ್ಯಕ್ತಪಡಿಸಿ ಆನಂತರ ತೋಟಗಾರಿಕೆ ಬೆಳೆಗಳನ್ನ ಪ್ರಾರಂಭ ಮಾಡಿದ್ದು. ಹಾಗಾಗಿ ಪ್ರತಿಯೊಂದನ್ನು ವಿಚಾರ ತಿಳ್ಕೊಳ್ಳುವಂಥದ್ದಿರುತ್ತೆ. ಹಿರಿಯ ರೈತರಿರ್ಬೋದು ಅಥವಾ ಹಿರಿಯ ಅಧಿಕಾರಿಗಳಿರ್ಬೋದು, ಅಂಥವ್ರನ್ನ ಸಂಪರ್ಕ ಇಟ್ಕೊಂಡು ಅವರ ಪ್ರೋತ್ಸಾಹ ತಗೊಂಡು ನಾವು ಮುಂದುವರೆದ್ರೆ ಖಂಡಿತವಾಗೂ ಕೃಷಿ ಯಶಸ್ಸು ಸಾಧಿಸಬಹುದು. ನನಗಂತೂ ವೈಯಕ್ತಿಕವಾಗಿ ಕೃಷಿನಲ್ಲಿ ನನಗೆ ಏನು ಅನ್ಕೊಂಡಿದ್ನೋ ಅದಕ್ಕಿಂತ ಹೆಚ್ಚು ಕೃಷಿ ನನಗೆ ಕೊಟ್ಟಿದೆ ಸರ್. ಹಸು ಸಾಕಲಿಕ್ಕೆ ನಿಮಗೆ ಬಹಳ ಮುಖ್ಯವಾಗಿ ಮೇವು ಬೇಕು, ಒಣಮೇವು ಮತ್ತು ಹಸಿಮೇವು, ಏನು ವ್ಯವಸ್ಥೆ ಮಾಡಿಕೊಂಡಿದ್ದೀರಿ? ಹಸಿ ಮೇವಿಗೆ ಜಾಗನ ರಿಸರ್ವ್ ಮಾಡಿ ಇಟ್ಕೊಂಡಿದ್ದೀವಿ ಸರ್. 2 ಎಕರೆಯಷ್ಟು ಹುಲ್ಲು ಯಾವಾಗಲೂ ಬೆಳೆಯುವಂತ ಜಾಗಗಳನ್ನ ರಿಸರ್ವ್ ಮಾಡಿ ಇಟ್ಕೊಂಡಿದ್ದೀವಿ. ಜೊತೆಗೆ ಜೋಳದ ಕಡ್ಡಿಗಳು ಹಾಕೊಳ್ಳಿಕ್ಕೂ ನಮಗೆ ಜಾಗದ ವ್ಯವಸ್ಥೆ ಇದೆ. ಯಾವಾಗಲೂ ನಿರಂತರವಾಗಿ ನೀರಿದೆ, ಐಪಿ ಸೆಟ್ಗಳಿದ್ದಾವೆ. ಹಾಗಾಗ್ಬಿಟ್ಟು ನಾವು ಒಂದು ಕಡೆ ಹಸಿಮೇವುಗಳು ಕೊಡ್ತೀವಿ, ಮತ್ತೆ ಇನ್ನೊಂದು ಕಡೆ ಒಂದಕ್ಕೆ ಒಂದು ಪೂರಕವಾಗಿರುವಂತ ಬೆಳೆಗಳನ್ನು ಕೂಡ ನಾವು ಮಾಡೋದ್ರಿಂದ, ಈಗ ಭತ್ತದ ಹುಲ್ಲು ಕೂಡ ಎಷ್ಟು ಬೇಕು ಅದಕ್ಕಿಂತ ಹೆಚ್ಚಿನ ಹುಲ್ಲು ಇರೋದ್ರಿಂದ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಇಟ್ಕೊಂಡು ಉಳಿಕೆ ಹುಲ್ಲನ್ನ ಮಾರಾಟ ಮಾಡ್ತೀವಿ. ಹಸಿಮೇವುಗಳು ಇರ್ತವೆ, ಅದರ ಜೊತೆಗೆ ಒಣಮೇವು ಕೂಡ ಇರೋದ್ರಿಂದ ಮೇವಿಗೇನು ತೊಂದರೆ ಆಗಿಲ್ಲ ಈ ತನಕ. ನಮ್ಮಲ್ಲಿ ಮೇವು ಜಾಸ್ತಿನೇ ಸಿಗುತ್ತೆ ಸರ್. ಖುಷಿ ಆಯ್ತು ಕಪ್ಪನಪ್ಪನವ್ರೆ, ಹಸುಗಳನ್ನ ಸಾಕೊಂಡು ಜೀವಾಮೃತ ಮಾಡಿಕೊಂಡು ಎರೆಹುಳು ಗೊಬ್ಬರ ತಯಾರಿಸಿಕೊಂಡು ಈ ಕಡೆ ಬೇರೆ ಬೇರೆ ಬೆಳೆಗಳನ್ನ ಸಾಗುವಳಿ ಮಾಡ್ತಾ ಒಳ್ಳೆ ಅನುಭವ ಪಡ್ಕೊಳ್ತಾ ಉಪಯುಕ್ತವಾದ ಮಾರ್ಗದಲ್ಲಿ ಸಾಕ್ತಿದ್ರಿ. ನಿಮ್ಮ ವಿಚಾರಗಳಿಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಕೇಳುಗರೆ, ಇದುವರೆಗೆ ಕುಶಾಲನಗರ ತಾಲೂಕು ಹುಲ್ಸೆ ಗ್ರಾಮದ ಹೆಚ್.ಎನ್. ಕಪ್ಪನಪ್ಪ ಅವರೊಂದಿಗೆ ನಾವು ನಡೆಸಿದ ಸಂದರ್ಶನವನ್ನ ಆಲಿಸಿಕೊಂಡ್ರಿ. ಅವರ ಸಂಖ್ಯೆ ಹೀಗಿದೆ: 944-949-01. 944-949-01. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಕೇಳುವರೆ, ಈಗ ಕೃಷಿ ಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ರಚನೆ ಡಾಕ್ಟರ್ ವಿಜಯ್ ಅಂಗಡಿ, ಹಾಡಿದ್ದಾರೆ ಕಡ್ಲೇರ ತುಳಸಿ ಮೋಹನ್ ಮತ್ತು ಚಂದ್ರಕಲಾ. ಇಲ್ಲಿಗೆ ಇಂದಿನ ರೈತಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಬಾಂಧವರೇ, ಮತ್ತೆ ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸಿರುವ ಕಾರ್ಯಕ್ರಮ ರೈತಧ್ವನಿ ಕಿಸಾನ್ ವಾಣಿ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ. ಈಗ ಸಮಯ 7:20. ಈಗ ಕೇಳಿ ಸುದ್ದಿ ಜೊಂಪೆ. ಸುದ್ದಿ ಜೊಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್. ಜೊಂಪೆನ ವಿವರ. ವಿಧಾನಸಭಾ ಚುನಾವಣೆನ ಮತ ಎಣಿಕೆ ಇದೇ 13ಕ್ಕೆ ನಡೆಯಕ್ಕಿದ್ದು ಮತ ಎಣಿಕೆ ಪ್ರಕ್ರಿಯೆನ ತಾಳ್ಮೆ ಮತ್ತೆ ಎಚ್ಚರಿಕೆಯಿಂದ ನಿರ್ವಹಿಸೋ ಕೂತ ಜಿಲ್ಲಾಧಿಕಾರಿ ಹಂಗೆ ಜಿಲ್ಲಾ ಚುನಾವಣಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವರು ತಿಳಿಸಿದರು. ಮಡಿಕೇರಿನ ಸಂತ ಜೋಸೆಫರ ಶಾಲೆಯಲ್ಲಿ ಇಂದು ಮತ ಎಣಿಕೆನ ಅಧಿಕಾರಿಗಳಿಗೆ ಏರ್ಪಾಟು ಮಾಡಿದ್ದ ತರಬೇತಿ ಕಾರ್ಯಾಗಾರದಲ್ಲಿ ಅವು ಮಾತಾಡಿದವು. 13:08 ಎಣಿಕೆ ಕಾರ್ಯ ಶುರುವಾದೆ ಯಾರೂ ಗೊಂದಲಕ್ಕೆ ಒಳಗಾಗದೆ ನಿಯಮಾನುಸಾರ ಕರ್ತವ್ಯ ನಿರ್ವಹಿಸೋ ಕೂತ ಇವು ಹೇಳಿದವು. ಜಿಲ್ಲೆನ 2 ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದಂಗೆ ಮಡಿಕೇರಿನ ಸಂತ ಜೋಸೆಫರ ಶಾಲೆಯಲ್ಲಿ ಬೇರೆ ಬೇರೆಯಾಗಿ ಎಣಿಕೆ ಕಾರ್ಯ ನಡೆದಿದೆ. ಈ ಸಂಬಂಧ ಜಿಲ್ಲಾಡಳಿತ ಎಲ್ಲಾ ತರದ ಸಿದ್ಧತೆ ಮಾಡಿಕೊಂಡಿಟ್ಟು ಅಂತ ಹೇಳಿದವು. ಈ ಕಾರ್ಯಾಗಾರದಲ್ಲಿ ಅಪರ ಜಿಲ್ಲಾಧಿಕಾರಿ ಡಾ ನಂಜುಂಡೇಗೌಡ, ಚುನಾವಣಾಧಿಕಾರಿಗಳಾದ ಡಾ ಯತೀಶ್ ಉಲ್ಲಾಳ್, ಶಬಾನಾ ಎಂ ಶೇಖ್, ಸಹಾಯಕ ಚುನಾವಣಾಧಿಕಾರಿಗಳಾದ ಎಸ್ಎನ್ ನರಗುಂದ, ಕಿರಣ್ ಗೌರಯ್ಯ, ಪ್ರಮೋದ್ ರಾಮಚಂದ್ರ ಸೇರಿದಂಗೆ ಮುಖ್ಯಪಟ್ಟವು ಅಧಿಕಾರಿಗ ಹಾಜರಿತು. ರಾಜ್ಯ ಬಾಲಭವನ ಸೊಸೈಟಿ ಬೆಂಗಳೂರು ಜಿಲ್ಲಾ ಬಾಲಭವನ ಸಮಿತಿ ಹಂಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇವರ ಕೂಡುಕೂಟಲ್ಲಿ 5-16 ವರ್ಷದ ಮಕ್ಕಳಿಗಾಗಿ ಪೊನ್ನಮ್ಮ ಕುಶಾಲಪ್ಪ ಸ್ಕೌಟ್ಸ್ ಅಂಡ್ ಗೈಡ್ಸ್ ಭವನ ಮ್ಯಾನ್ಸ್ ಕಾಂಪೌಂಡ್ ಮಡಿಕೇರಿ ಇಲ್ಲಿ ಇದೇ ತಾರೀಕು 15-29 ಮುಟ್ಟ ಪುಕ್ಸಟ್ಟೆ ಬೇಸಿಗೆ ಶಿಬಿರ ನಡೆದಿದೆ. ಈ ಶಿಬಿರದಲ್ಲಿ ಸೃಜನಾತ್ಮಕ ಹಂಗೆ ಕ್ರಿಯಾತ್ಮಕ ಚಟುವಟಿಕೆಗಳನ್ನ ಸಂಪನ್ಮೂಲ ವ್ಯಕ್ತಿಗಳಿಂದ ತರಬೇತಿ ನೀಡಲಾದೆ ಕುಸಿ ಇರುವ ಮಕ್ಕ ಇದೇ 12ರೊಳಗೆ ಕಚೇರಿ ಸಮಯದಲ್ಲಿ ಸಂಪರ್ಕಿಸಿ ಹೆಸರು ನೋಂದಾಯಿಸಿ ಕಣಕುತ್ತ ಇಲಾಖೆನ ಉಪನಿರ್ದೇಶಕರಾದ ಎನ್ ಮಂಜುನಾಥ್ ಅವರು ತಿಳಿಸಿದರು. ಗೌಡ ಫುಟ್ಬಾಲ್ ಅಕಾಡೆಮಿ ಕೊಡಗು ಇವರ ವತಿಯಿಂದ ಮರುಗೋಡಿನ ಆಟದ ಬಣ್ಣದಲ್ಲಿ ನಡೆಯುತ್ತಿರುವ ಗೌಡ ಫುಟ್ಬಾಲ್ ಟ್ರೋಫಿ 2023 ಇಂದು ನಡೆದ ಆಟಲ್ಲಿ ಮುಕ್ಕಾಟಿ ಎ, ಬಡುವಂಡ್ರ, ಪೊಕ್ಕುಳಂಡ್ರ, ಕುಯ್ಯಮುಡಿ, ಪೊನ್ನಚನ, ಪೊಡ್ನೊಳ್ನ, ಕೋಳಿಬೈಲು, ಕಲ್ಲುಮುಟ್ಲು, ಕಟ್ಟೆಮನೆ, ಕಾಂಗೀರ, ದೇವಜನ, ಪಡಿಕಲ್, ಚೆಟ್ಟಿಮಾಡ ಕುಟುಂಬ ತಂಡಗ ಗೆದ್ದು ಪ್ರೀ ಕ್ವಾರ್ಟರ್ ಫೈನಲ್ ಹಂತಕ್ಕೆ ತಲುಪಿಳು. ಹಂಗೆ ಇಂದು ನಡೆದ ಯುನಿಟಿ ಕಪ್ ಅಲ್ಲಿ ಮಲ್ಲು ಬಾಯ್ಸ್ ಮತ್ತೆ ಅರೆಕಾಡು ಫ್ರೆಂಡ್ಸ್ ತಂಡಗ ಗೆದ್ದು ಫೈನಲ್ ತಲುಪಿಳು. ಸಾರ್ವತ್ರಿಕ ಚುನಾವಣೆ 2023 ಮತದಾನ ನಿನ್ನೆ ನಡೆದಿದ್ದು ಕರ್ನಾಟಕದಲ್ಲಿ ಚುನಾವಣೆನ ಪ್ರಜಾಪ್ರಭುತ್ವದ ಹಬ್ಬದಂಗೆ ಆಚರಿಸಲಾಯಿತು. ಇದರ ಅಂಗಾಗಿ ಮಾಧ್ಯಮಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮತ್ತೆ ಹವ್ಯಾಸಿ ಪತ್ರಿಕಾ ಛಾಯಾಗ್ರಾಹಕರಿಗಾಗಿ ಮತದಾನದ ವಿಷಯದ ಬಗ್ಗೆ ರಾಜ್ಯ ಮಟ್ಟದ ಛಾಯಾಚಿತ್ರ ಸ್ಪರ್ಧೆ ನಡೆದಿದೆ. ಕುಸಿರವು ತಾವು ತೆಗೆದ ಹೆಚ್ಚೆತ್ತೆಲ್ರ 5 ಅತ್ಯುತ್ತಮ ಛಾಯಾಚಿತ್ರಗಳನ್ನ ಸೂಕ್ತ ಹೆಸರಿನಡಿಲಿ ಗುರುತಿನ ಚೀಟಿ, ವಿಳಾಸ, ಮೊಬೈಲ್ ಸಂಖ್ಯೆ ಸೇರಿದಂಗೆ ಸ್ವವಿವರಗಳೊಟ್ಟಿಗೆ ಇದೇ 20ರ ಸಾಯಂಕಾಲ 5 ಕೆಟಿಕೆ ಸಿಇಒ ಮೀಡಿಯಾ 2023@gmail.com ಇಲ್ಲಿಗೆ ಸಲ್ಸಕ. ನಾಪೋಕ್ಲಿನ ಜನರಲ್ ತಿಮ್ಮಯ್ಯ ಆಟದ ಬಾಣೆಯಲ್ಲಿ ನಡೆಯುತ್ತಿರುವ ಬಾಳೆಯಡ ಕಪ್ ಕ್ರಿಕೆಟ್ನ ಇಂದು ನಡೆದ ಆಟಲ್ಲಿ ನೆರವಂಡ, ಪಂದ್ಯಂಡ, ಕಾಣತಂಡ, ಕುಟುಂಬ ತಂಡಗ ಗೆದ್ದು ಮುಂದಿನ ಹಂತಕ್ಕೆ ಹೋಗಳು. ನಾಳೆ ನಡೆಯುವ ಆಟಲ್ಲಿ ತಂಬುಕುತ್ತೀರ, ಕುಂಬಳದಾಳು ಮುಕ್ಕಾಟಿರ, ಮಣವಟ್ಟಿರ, ಅಟ್ರಂಗಡ, ಕುಂಡ್ಯೋಳಂಡ, ಅಚ್ಚಪಂಡ, ಬೇತ್ರಿ ಮುಕ್ಕಾಟಿರ, ಕುಲ್ಲೇಟಿರ, ಮಾಚೇಟಿರ, ಕಂಬೀರಂಡ, ನಾಯಕಂಡ, ಕೆದಮಳೂರು ಮಾಳೇಟಿರ ತಂಡ ಕುಟುಂಬ ತಂಡಗಳಿಗೆ ಆಟ ನಡೆದಿದೆ. ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆ ಹಂಗೆ ಪದವಿ ಪೂರ್ವ ಕಾಲೇಜು ಕೋರಂಗಾಲ ಭಾಗಮಂಡಲ ಇಲ್ಲಿ ಸುರನ ವರ್ಷದ ಪಿಯುಸಿ ತರಗತಿಗೆ ಅರ್ಜಿ ಕರೆದಳು. ಅರ್ಜಿಗಳನ್ನ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ, ಅಟಲ್ ಬಿಹಾರಿ ವಾಜಪೇಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಇಂದಿರಾಗಾಂಧಿ ವಸತಿ ಶಾಲೆಗಳಿಂದ ಪಡ್ಕೊಂಡು ಭರ್ತಿ ಮಾಡಿ ಸಲ್ಸಕು. ಇಲ್ಲಿ ಪುಕ್ಸಟೆ, ಊಟ, ಒಳಿಯಕ್ಕೆ ಸೌಲಭ್ಯ, ನೋಟ್ ಪುಸ್ತಕ ಇತ್ಯಾದಿ ಸೌಲಭ್ಯಗೆ ಇದ್ದದೆತ್ತ ಪ್ರಾಂಶುಪಾಲರು ತಿಳಿಸೇಳು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಚೊಂಪೆ ಪ್ರಸಾರವಾಯಿತು. ರೀ, ನಮ್ ಈ ಆನಿವರ್ಸರಿಗೆ ನಿಮ್ಗೆ ಹೊಸ ಡ್ರೆಸ್, ಸೂಟ್, ಬ್ಲೇಸರ್ ಪ್ರೆಸೆಂಟ್ ಮಾಡ್ಬೇಕು ಅಂತ ಇದೀನಿ. ಎಲ್ಲಿ ಪರ್ಚೇಸ್ ಮಾಡೋಣ? ನೀನು ಕೊಡ್ಸೋದಾದ್ರೆ ವಿರಾಜ್ಪೇಟೆಯ ರೇಮಂಡ್ ಶಾಪಿಂಗ್ ಲೇ ಕೊಡ್ಸು, ಯಾಕಂದ್ರೆ ಅಲ್ಲಿ ಲೇಟೆಸ್ಟ್ ಡಿಸೈನ್ಸ್ ನ ರೇಮಂಡ್ ಡ್ರೆಸ್ ಅಲ್ಲದೆ ಫ್ಯಾಬ್ರಿಕ್ ಕೂಡ ಇದೆ. ನಮಗ್ ಬೇಕಾದ ರೀತಿಲಿ ಬ್ಲೇಸರ್ ಸೂಟ್ಸ್ ರೆಡಿ ಮಾಡಿ ಅಂದ್ರೆ ಸ್ಟಿಚ್ ಕೂಡ ಮಾಡಿ ಕೊಡ್ತಾರೆ. ಆಗ್ಲಿ, ಅಲ್ಲಿಗೆ ಹೋಗೋಣ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ಟಾಟಾ ಮೋಟಾರ್ಸ್ ಅರಸ್ಕಾರ್ ಅವರ ಶೋರೂಮ್ ಮಡಿಕೇರಿಯಲ್ಲಿ ಹಾಗೂ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಇದೀಗ ಕೊಡಗಿನ ಗೋಣಿಕೊಪ್ಪ ಮತ್ತು ಕುಶಾಲನಗರದಲ್ಲಿ. ನಿಮ್ಮ ಆಯ್ಕೆಯ ಟಾಟಾ ಕಾರ್ಗಳ ಬುಕಿಂಗ್ ಹಾಗೂ ಸರ್ವಿಸ್ಗಾಗಿ ಭೇಟಿ ನೀಡಿ ಅರಸ್ಕಾರ್ ಭಗವತಿ ದೇವಸ್ಥಾನದ ಎದುರು ತೈಕೇರಿ ಗೋಣಿಕೊಪ್ಪ, ಆಪೋಸಿಟ್ ಉದ್ಗಮ್ ಸ್ಕೂಲ್ ಕುಶಾಲನಗರ, ಹಾಗೂ ಬುಕಿಂಗ್ ಆಗಿ ರೇಸ್ ಕೋರ್ಸ್ ರೋಡ್ ಆಪೋಸಿಟ್ ಕಾವೇರಿ ಹಾಲ್ ಮಡಿಕೇರಿ. ಕಾಂಟ್ಯಾಕ್ಟ್ 9611300888 ಅಥವಾ 9606520282. ಕೊಡವ ಯುವ ಮೇಳ ಇದೆ ದಂಡಾಯಿರತಿರುವತ್ಮೂಂದನೇ ಮೇ ಇರುವುದಂಗ ಚೆನ್ನಿಯಾಚೆ ಮಡಿಕೇರಿ ಕ್ರಿಸ್ಟಲ್ ಕೋರ್ಟ್ಲ. ಇದು ವಿಶೇಷವಾಯ್ತು. ನಂಗಡ ಕೊಡವ ಯುವ ಜನಾಂಗ ಒಕ್ಕಚೆ ಒಗ್ಗಟ್ಟು ಒತ್ತೋರ್ ಮೇಲೆ ಒರೇ ಮನತಲು ಒರೇ ಕಡೆಯಲು ಕೂಡಿಯಾಡುವ ಕಾಯ್ತು ನಡತುವಂತ ಕಾರ್ಯಕ್ರಮ ಇಂದು. ಕೊಡವ ಬಾಲಿಕಾರ ಬಾಲಿಕತ್ಯ, ನಂಗಡ ಸಂಸ್ಕೃತಿ, ನಮ್ಮೆ ನಾಳು, ನಂಗ ನಂಗಡವು ಇನ್ನತ ಕೊಡವಾಮೆ ಕುತ್ತ ಆರಬೇರ ಅಂಜವಕ್ಕೆ ಒಂದು ನಲ್ಲ ಏತುವಾಯ್ತು. ಕೊಡಗರ ಇತಿಹಾಸದ ಇದೇ ಆದ್ಯ ಆಯ್ತು ಬಳಿಕನ್ನರುಳ ಒರ ಮೇಳ ಬಳತ್ತು ಚಾಕ್ರಿಯಿಂದ ಕೊಡಗಲು ಬೇರೆ ಜಿಲ್ಲೆ ರಾಜ್ಯ ದೇಶ ವಿದೇಶದ ಉಳ್ಳ ಬಾಲಿಕಾರ ಬಾಲಿಕತ್ಯಡ ಬಳಚಗಾಯ್ತು. ಒಂದು ಕಾರ್ಯಕ್ರಮ ಪ್ರಪಂಚದ ಮೂಲೆ ಮೂಲೆಯಲ್ಲುಳ್ಳ ಕೊಡವ ಮಕ್ಕ ಒಬ್ಬನೊಬ್ಬನ ಕಾಂಗೊಂಡು ಅಂಜವೊಂಡು ಕಂಡಲ್ಲಿ ಕೇಟಲ್ಲಿ ಗುರುತು ಕುಡಿಸಿದ ಒಬ್ಬಂಡೊಬ್ಬಂಡ ಕಷ್ಟ ಸುಖಕ್ಕೆ ತೊಣೆಯಾಂಡು ಕೊಡವಡ ಬೀರ್ಯಪಟ್ಟ ಪಾಜೆ ಸಂಸ್ಕೃತಿನ ಬಳಸೊಂಡು ಎಲ್ಲರೂ ಕುಳಿತು ಜಬ್ಬೂಮಿರ ರಕ್ಷಣೆಗೆ ಕೈಕೂಟೊಂಡು ಅನ್ನುವ ನಿಟ್ಟಲು ಜಬ್ಬೂಮಿ ಚಾರಿಟಬಲ್ ಟ್ರಸ್ಟ್ ರೂಪಿಸಿಟ್ಟ ಒಂದು ವಿಶೇಷವಾದ ಕಾರ್ಯಕ್ರಮ ಈ ಕೊಡವ ಯುವ ಮೇಳ. ಹಂಗಾಯ್ತು, ನಿಂಗೆಲ್ಲರೂ ಅಂದೇತ ದಿನ ಆಯಿರಾಯಿರ ಕಣಕಲು ಬಂದಿತ್ತು ಕೂಡಿಯಾರೊಂದು ಕಟ್ಟಂಡು ಕಾರ್ಯಕ್ರಮಕ್ಕೆ ನಲ್ಲಾಮೆ ಬಂದಿತ್ತು. ಅಧ್ಯಕ್ಷ ಆಡಳಿತ ಮಂಡಳಿ ಪಿಂಜ ಸದಸ್ಯಂಗ ಕೊಡವ ಸಮಾಜ ಬಾಳಲೆ. ಶಿರಂಗಳ್ಳಿ ಗ್ರಾಮ ಕಿಬ್ರೇರ ಒಕ್ಕಡ ಏಳುಕೂಟು ಪಾಶನಮೂರ್ತಿ ತೆರನ ಇದೇ 13 ಚನಿಯಾಚ ಬೈಟ್ 9 14 ನಾರಾಚ ಮಜ್ಜಾನ ಕೆತ್ತನೆ ಒಕ್ಕಡ ದೇವಸ್ಥಾನದ ನಡತ್ವ ಒಕ್ಕಕಾರ ತಾಮನ ಪೊಮ್ಮಕ್ಕ ಬೆಂದು ಚಂಗಾದ್ಯ ಸಂಸಾರಡೆ ಬಂತು ದೇವಡ ಆಶೀರ್ವಾದ ಪಡೆದೋಣಂದು ಕಿಬ್ರೇರ ಒಕ್ಕಕಾರ ಕಟ್ಟಣಿತು. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಸಮ್ಮರ್ ಸ್ಪೆಷಲ್ ಆಫರ್, ಎಸಿ, ಕೂಲರ್, ವಾಷಿಂಗ್ ಮಷೀನ್, ಫ್ರಿಡ್ಜ್, ಫ್ಯಾನ್ ಎಲ್ಲ ಐಟಮ್ಸ್ ಗಳ ಮೇಲೆ ವಿಶೇಷ ರಿಯಾಯಿತಿ, 0% ಸಾಲ ಸೌಲಭ್ಯ, ಬ್ರಾಂಡೆಡ್ ಐಟಮ್ಸ್, ಲೋಯೆಸ್ಟ್ ಪ್ರೈಸ್, ಸ್ಪೆಷಲ್ ಕ್ಯಾಶ್ ಡಿಸ್ಕೌಂಟ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಕೋರಂಗಾಲ ಗ್ರಾಮನ ಪಳಂಗೋಟು ಕುಟುಂಬಸ್ಥರು 13 ಶನಿವಾರ ಬೆಳಿಗ್ಗೆ 8 ಶ್ರೀ ವೆಂಕಟರಮಣ ದೇವರ ಹರಸೇವನ, ಹಂಗೆ ಶನಿವಾರ ರಾತ್ರಿ 8:30 ದೈವಗಳ ಕೋಲನ ಕೋರಂಗಾಲಲ್ಲಿ ಇರುವ ಐನು ಮನೆಯಲ್ಲಿ ನಡೆಸುವೆ. ಕುಟುಂಬಸ್ಥರು ಕೊಟ್ಟ ಹೆಣ್ಣು ಮಕ್ಕ ಊರವು ನೆಂಟರಿಷ್ಟರೆಲ್ಲ ಬಂದು ದೇವರ ಕೃಪೆಗೆ ಪಾತ್ರರಾಗುವ ಕುತ್ತ ಪಳಂಗೋಟು ಕುಟುಂಬದ ಪಟ್ಟೆದಾರ ಆನಂದ ಹಂಗೆ ಕುಟುಂಬಸ್ಥರು ಕೇಳಿಕೊಂಡಳು. ಒಗ್ಗಟ್ಟು ಒತ್ತೋರ್ ಮೇಲೆ ನಂಗಡ ಯುವ ಜನಾಂಗ ಒಂದಾಯ್ತು ಮಿಂಜಕ್ಕೆ ಮುಟ್ಟಡ್ಕೊಂಡು ಅನ್ನುವ ನಲ್ಲ ಜ್ಞಾನತೆ ಕೊಡವ ಯುವ ಮೇಳ ದಂಡಾಯಿರತಿರುತ್ತೆ ಅನ್ನುವರು ಕೊಡವ ಬಾಲಿಕಾರ ಬಾಲಿಕತಿಯರ ಮೇಳತ್ನ ಮೇ ತಿಂಗತ್ರ ನಾಳಂಕೆ 20 ಚನಿಯಾಚರಂದು ಮಡಿಕೇರಿಯಲ್ಲಿರುವ ಕ್ರಿಸ್ಟಲ್ ಕೋರ್ಟ್ಲು ಜಬ್ಬೂಮಿ ಚಾರಿಟಬಲ್ ಟ್ರಸ್ಟ್ ಅನ್ನುವರು ಸಂಘಟನೆ ಮುಂದಾಳ್ತನತ್ವ ಏರ್ಪಾಡು ಮಾಡಿತು. ನಂಗಡ ಮಕ್ಕ ಮರಿಯರ ನಲ್ಲಾಮೆಕ ಮೊಳಿಯಾರ ಈ ಕಾರ್ಬಾರ್ಲು ಎಲ್ಲ ಕೊಡವ ಮಾಜನಳು ಅರ ಕಣಕಲು ಬಂದಿದ್ದು ಕೂಡಿಯಾರನೊಂದು ನಿಂಗೆಲ್ಲ ಕಟ್ಟಣಿತು. ಅಧ್ಯಕ್ಷ ನಿರ್ದೇಶಕಂಗ ಪಿಂಜ ಸದಸ್ಯಂಗ ವೆಲ್ಫೇರ್ ಅಸೋಸಿಯೇಷನ್ ಆಫ್ ಕೊಡವ ಎಂಟರ್ಪ್ರೋನರ್ಸ್ ವೇಕ್ ಮಡಿಕೇರಿ. ತುಂತಜ ಕುಟುಂಬಸ್ಥರೆಲ್ಲ ಸೇರಿ 60 ಗ್ರಾಮಲ್ಲಿರುವ ಕುಟುಂಬದ ಐನ ಮನೆಯಲ್ಲಿ ಇದೇ 13 ಶನಿವಾರ ಬೆಳಿಗ್ಗೆ 10 ಶ್ರೀ ವೆಂಕಟರಮಣ ದೇವರ ಹರಿಸೇವೆ, ಹಂಗೆ 13 ಶನಿವಾರ ರಾತ್ರಿ ಮತ್ತೆ 14 ಭಾನುವಾರ ಹಗಲು ದೈವಗಳ ಕೋಲನ ನಡೆಸುವೆ. ಕುಟುಂಬಸ್ಥರು ತವರ ಮನೆ ಹೆಣ್ಣು ಮಕ್ಕ ಊರವು ನೆಂಟರಿಷ್ಟರೆಲ್ಲ ಬರೋ ಕುತ್ತ ತುಂತಜ ಚಿನ್ನಪ್ಪ ಮತ್ತೆ ಕುಟುಂಬಸ್ಥರು ಕೇಳಿಕೊಂಡಳು. ನಿಧನ ಸುದ್ದಿ. ಮಡಿಕೇರಿ ತಾಲೂಕು ಬೆಟ್ಟಗೇರಿ ಗ್ರಾಮದ ನೆಯ್ಯಣ್ಣೀರ ದಿವಂಗತ ಅಯ್ಯಪ್ಪ ಅವರ ಮಗ ಗೋಪಾಲ ರಾಜು ಅವರು ಇಂದು ನಿಧನರಾದರು. 88 ಪ್ರಾಯದ ನೆಯ್ಯಣ್ಣೀರ ಪಟ್ಟೆದಾರ ಗೋಪಾಲ ರಾಜು ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 12 ಸ್ವಗ್ರಾಮದಲ್ಲಿ ನಡೆಯಲಿದೆ. ಗೋಣಿಮರೂರು ಎರುಂಡೆ ಗ್ರಾಮದ ಪಟ್ಟಡ ಹೊನ್ನಣ್ಣ ಅವರ ಪತ್ನಿ ರಾಧಮ್ಮ ಅವರು ಇಂದು ನಿಧನರಾದರು. 80 ಪ್ರಾಯದ ಪಟ್ಟಡ ರಾಧಮ್ಮ ತವರುಮನೆ ಪೆರುಬಾಯಿ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ ಸ್ವಗ್ರಾಮದಲ್ಲಿ ನಡೆಯಲಿದೆ. ಚಿಕ್ಕಮುಂಡೂರು ಗ್ರಾಮ ಚಿಮ್ಮಣಮಾಡ ವಾಸು ಚಿನ್ನಪ್ಪ ಅಯ್ಯಂಗ ಇಂದು ಮರಣಪಟ್ಟತು. 66 ಬಯತ್ರ ಚಿಮ್ಮಣಮಾಡ ವಾಸು ಚಿನ್ನಪ್ಪ ಅಯ್ಯ ಆಖಿರಿ ಕಾರ್ಯ ನಾಳೆ ಮಧ್ಯಾಹ್ನ 12 ಒಕ್ಕ ತೂಟುಗಳತ್ತು ನಡಪ. ನಿಧನ ಸುದ್ದಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್. ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿನುಳ್ಳು ತೆಕ್ಕಡ ಗಾಯನ ಲೋಕೇಶ್. ಸುದೀರ ವಿವರ. ವಿಧಾನಸಭಾ ಸಾರ್ವತ್ರಿಕ ಚುನಾವಣೆ ಓಟು ಕಣಕ್ಕೆ ಮತ್ತೊಂದು 13ನೇ ನಾಳಂಕೆ ನಡಪಾಂಡ ಹಿನ್ನೆಲೆ ಶಾಂತಿ ಸುವ್ಯವಸ್ಥೆ ಕಾತಂಡು ತಾಳ್ಮೆ ಎಚ್ಚರಿಕೆಲು ಕಾರ್ಯನಿರ್ವಹಣೆಗೆ ಜಿಲ್ಲಾಧಿಕಾರಿ ಪಿಂಜಾನ್, ಜಿಲ್ಲಾ ಚುನಾವಣಾಧಿಕಾರಿ ಡಾಕ್ಟರ್ ಬಿ ಸಿ ಸತೀಶ್ ಅವು ಅರಿಚಿಟ್ಟಿತ್ತು. ಮಡಿಕೇರಿ ಸೆಂಟ್ ಜೋಸೆಫ್ ಸ್ಕೂಲ್ ಮತಕಣಕರ ಅಧಿಕಾರಿಯಕ್ಕೆ ಇಂದು ನಡೆದ ತರಬೇತಿ ಕಾರ್ಯಾಗಾರದಲ್ಲಿ ತಕ್ಕ ಪರಂದಾವು. ಕೊಡಗು ಜಿಲ್ಲೆಯ ದಂಡ ವಿಧಾನಸಭಾ ಕ್ಷೇತ್ರದಲ್ಲಿ ಸಂಬಂಧಪಟ್ಟಣಕ್ಕೆ ಪೊಲಕ 8 ಗಂಟೆಯಿಂದ ಕಣಕ ಕಾರ್ಯ ಚುನಾವಣಾ ಆಯೋಗದ ನೇಮ ಪೋಲೆ ನಡಪ. ಓರು ವಿಧಾನಸಭಾ ಕ್ಷೇತ್ರದಲ್ಲಿ 14 tables 20 ಸೂತ್ರ ಕಣಕ ಕಾರ್ಯ ನಡಪ. ಕೂಟಕ್ಕೆ ಅಂಚೆ ಪಿಂಜ ಸೇವಾ ಮತದಾರಂಗಡ ಕಾಗದತ್ರ ಕಣಕ ಕಾರ್ಯ ಕೂಡ ನಡಪ ಅಂತ ಅವು ಅಣ್ಣಿಚಿ. 11ನೇ ಜಿಲ್ಲಾಡಳಿತ ಎಲ್ಲ ತರತ್ರ ಸಿದ್ಧತೆ ಮಾಡಿಂಡಿತ್ತು. ಬ್ಯಾರಿಕೇಡ್, ಜಾಲರಿ, ಸಿಸಿಟಿವಿ, ಪೊಲೀಸ್ ಬಂದೋಬಸ್ತೋಡೆ ಓಟು ಕಣಕ್ಕೆ ಕೂಟುವ ಕಾರ್ಯ ನಡಪ. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ, ಜಿಲ್ಲಾ ಚುನಾವಣಾಧಿಕಾರಿ ಕೂಡನಕ್ಕೆ ಮುಖ್ಯಪಟ್ಟವು ಹಾಜರಿಂಜತ್ತು. ಸಾರ್ವತ್ರಿಕ ಚುನಾವಣೆ ಕರ್ನಾಟಕ ವಿಧಾನಸಭೆ ದನರ್ತೆ 23ನೇ ಮತದಾನ ಪತ್ತಾಂಗ ನಡೆದದ್ದು. ಕರ್ನಾಟಕದಲ್ಲಿ ಪ್ರಜಾಪ್ರಭುತ್ವ ನಮ್ಮೆರನ್ನಕ್ಕೆ ನಡೆದತ್ತು. ಕೈಂಜ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನಡೆದನ್ನಕ್ಕೆ ಈ ಕುರಿಯು. ಮಾಧ್ಯಮ ಛಾಯಾಚಿತ್ರಕಾರಂಗಳ ಪಿಂಜ ಫ್ರೀಲೈನ್ಸ್ ಛಾಯಾಚಿತ್ರಕಾರಂಗಡ ಕರ್ನಾಟಕ ವಿಧಾನಸಭಾ ಚುನಾವಣೆ 2023 ಈ ವಿಷಯದಲ್ಲಿ ರಾಜ್ಯ ಮಟ್ಟದಲ್ಲಿ ಫೋಟೋಗ್ರಫಿ ಪೈಪೋಟಿ ಏರ್ಪಾಡು ಮಾಡಿತ್ತು. ವೋಟಿಂಗ್ ವಿಷಯದಲ್ಲಿ ಏದೆಂಗಿ ಮುಖ್ಯಪಟ್ಟ 5 photos ಆಯ್ಕೊಲು. ಆಯ್ಕೆ ಆನೆಯಂಗಕ್ಕೆ 25, 15, 10, 6, 5 ಇನ್ನೇ 1ನೇ, 2ನೇ, 3ನೇ ಪಿಂಜ 4ನೇ ಇನಾಮು ಉಂಡು. ಇರದೆ ಉಳ್ಳವು 5 nice photos ಅದುಂಗೊತ್ತ ತಲೆ ಎಳುತ್ತು ಕೂಟಿತ್ತು. ತಂಗಡ ಸಂಸ್ಥೆಯ ಗುರುತು ಚೀಟಿನ ಪ್ರತಿ, ವಿಳಾಸ, ಫೋನ್ ನಂಬರ್ ವಿವರೋಡೆ, ಇಮೇಲ್ ಐಡಿ ktkceomedia.2023@gmail.com ಇದೇ ಮೇ 20 ಎತ್ತಿಚಿಡಲು. ವಿಧಾನಸಭಾ ಚುನಾವಣೆ ಮಾರಿಪತ್ತು ಮತ್ತೊಂದು